platform opportunity and are confident in using Microsoft Word. If you know how to create lists and tables and edit documents neatly, this opportunity is just for you. As part of screening process, create a short video using the snipping tool on your Windows laptop. In the video, show how you convert any content into lists and tables and demonstrate basic editing skills in Microsoft Word. Send this video to reach us at wfhhassan.com. Shortlisted candidates will be invited for training at our Hassan office. No fees will be collected, no agencies should apply. Applicants must own a laptop and have to work at least 1 year. Female candidates will be given first preference. ಭಾರತೀಯ ಅಂಚೆ ಜೀವ ವಿಮೆ, ಕಡಿಮೆ ಪ್ರೀಮಿಯಂ, ಅಧಿಕ ಬೋನಸ್. ತಮ್ಮ ಕನಸಿನ ಸಾಕಾರಕ್ಕಾಗಿ, ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಭವಿಷ್ಯಕ್ಕಾಗಿ, ಕುಟುಂಬದ ಸಂರಕ್ಷಣೆಗಾಗಿ ಇಂದೇ ಅಂಚೆ ಜೀವ ವಿಮೆ ಮಾಡಿಸಿ. ಮನೆ ಮನೆಗೊಂದು ಅಂಚೆ ಪಾಲಿಸಿ, ಭವಿಷ್ಯದಲ್ಲಿ ನೆಮ್ಮದಿಯಿಂದ ಜೀವಿಸಿ. ಪಾಲಿಸಿಗಾಗಿ ಹತ್ತಿರದ ಅಂಚೆ ಕಚೇರಿಯನ್ನ ಸಂಪರ್ಕಿಸಿ. ಪಿಎಂ ಜಯ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ. ದೇಶ ಕೆ ಯುವಾವೋ ನೆ ಠಾನಾ ಹೈ ಭಾರತ ಕೋ ಆಯುಷ್ಮಾನ್ ಬನಾನಾ ಹೈ. ಆಜ್ ಹಿ ಪಾತ್ರ ಲಾಭಾರ್ಥಿಯೋ ಕಾ ಆಯುಷ್ಮಾನ್ ಕಾರ್ಡ್ ಬನ್ವಾ ಕರ್ ಉನ್ಹೇ ದೇ ನಯೆ ಸಾಲ್ ಕಾ ಉಪಹಾರ. 60 ಕರೋಡ್ ಸೆ ಜ್ಯಾದಾ ಲಾಭಾರ್ಥಿಯೋ ಕೋ ಮಿಲಾ 5 ಲಾಖ್ ರುಪೆ ಕೆ ಮುಫ್ತ್ ಉಪಚಾರ ಕಾ ಅಧಿಕಾರ. ಆಜ್ ಹಿ ಆಯುಷ್ಮಾನ್ ಆಪ್ ಡೌನ್ಲೋಡ್ ಕರೆ ಔರ್ ಪಾತ್ರ ಲಾಭಾರ್ಥಿ ಅಪ್ನಾ ಆಯುಷ್ಮಾನ್ ಕಾರ್ಡ್ ಬನ್ವಾಯೆ. ಅಧಿಕ ಜಾನ್ಕಾರಿ ಕೆ ಲಿಯೆ 1455555 ಪರ್ ಕಾಲ್ ಕರೆ. ರೀತು, ನೀನ್ ಹಾಕೊಂಡಿರೋ ಜುವೆಲ್ ತುಂಬಾ ಅಂದವಾಗಿದೆ. ನಿನ್ ಒಡವೆ ಎಲ್ಲಿ ತಗೋತಿಯಾ? ನಾನು ಸಂಕ್ರಾಂತಿಗೆ ಒಡವೆ ತಗೋಬೇಕಮ್ಮ. ಆಂಟಿ, ಹಾಗಾದ್ರೆ ನೀವು ನಂತರಾನೆ ಜಿಆರ್ಟಿಯ ಸ್ವರ್ಣ ಸಂಕ್ರಾಂತಿಯಲ್ಲಿ ಆಭರಣಗಳನ್ನ ತಗೊಳ್ಳಿ. ಅರ್ಪಿಸುತ್ತಿದ್ದೇವೆ ಜಿಆರ್ಟಿ ಜುವೆಲ್ಸ್ ನ ಸ್ವರ್ಣ ಸಂಕ್ರಾಂತಿ. ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ನ ಸೊಗಸಾದ ಶ್ರೇಣಿ. ಚಿನ್ನದ ಆಭರಣಗಳ ವೇಸ್ಟೇಜ್ ಮೇಲೆ 20% ವರೆಗೆ ರಿಯಾಯಿತಿ. ಡೈಮಂಡ್ಗಳು ಮತ್ತು ಅನ್ಕಟ್ ಡೈಮಂಡ್ಗಳ ಮೌಲ್ಯದ ಮೇಲೆ 25% ವರೆಗೆ ರಿಯಾಯಿತಿ. ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಟಿ ಜುವೆಲ್ಸ್, ಶುಭ ಆರಂಭಗಳ ಪ್ರಾರಂಭ. ಹೇ, ಇದೇನು ಹೊಸದಾಗಿದೆ? ಯಾವಾಗ ತಗೊಂಡೆ? ಜಿಆರ್ಟಿ ಗೋಲ್ಡನ್ 11 ಜ್ಯುವೆಲ್ಲರಿ ಪರ್ಚೇಸ್ ಪ್ಲಾನ್ ನಲ್ಲಿ ತಗೊಂಡೆ. ಇದರಲ್ಲಿ 11 ತಿಂಗಳು ನಿರ್ದಿಷ್ಟ ಮೊತ್ತವನ್ನು ಪಾವತಿಸಿದರೆ 18% ವರೆಗೆ ವೇಸ್ಟೇಜ್ ಇಲ್ಲದೆ 12ನೇ ತಿಂಗಳು ಆಭರಣ ಖರೀದಿಸಬಹುದು. 11 ತಿಂಗಳು ಮುಗಿಯುವಾಗ ಚಿನ್ನದ ಬೆಲೆ ಹೆಚ್ಚಾದ್ರೆ? ಉಳಿತಾಯದ ಚಿನ್ನಕ್ಕೆ ಸಮವಾದ ಒಡವೆ. ಚಿನ್ನದ ಬೆಲೆ ಕಡಿಮೆ ಆದ್ರೆ? ಉಳಿತಾಯದ ಹಣಕ್ಕೆ ಸಮವಾದ ಒಡವೆ. ಜಿಆರ್ಟಿ ಗೋಲ್ಡನ್ 11 ಫ್ಲೆಕ್ಸಿ ಆಭರಣ ಖರೀದಿ ಯೋಜನೆ. 18% ವರೆಗೆ ಯಾವುದೇ ವೇಸ್ಟೇಜ್ ಇಲ್ಲ. ಉಳಿಸಿದ ಚಿನ್ನಕ್ಕೆ ಅಥವಾ ಉಳಿಸಿದ ಮೊತ್ತಕ್ಕೆ ಸಮಾನವಾದ ಆಭರಣವನ್ನು ಖರೀದಿಸಿ ಆನಂದಿಸಿ. ಕಂಡೀಷನ್ ಅಪ್ಲೈ. ಜಿಆರ್ಟಿ ಜುವೆಲ್ಲರ್ಸ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಉಡುವೇರೆ ಗ್ರಾಮದ ಪ್ರಗತಿಪರ ಕೃಷಿಕ ಜಯಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿನ ಅನುಭವಗಳನ್ನು ಕುರಿತು ಮಾತನಾಡ್ತಾ ಇದ್ದಾರೆ ಹಾಸನ ತಾಲೂಕು ಉಡುವಾರೆ ಗ್ರಾಮದ ಜಯಕುಮಾರ್ ಅವರು. ಜಯಕುಮಾರ್ ಅವರು ಅನೇಕ ವರ್ಷಗಳಿಂದ ಈ ಸಾವಯವ ಕೃಷಿಯಲ್ಲಿ ಒಲವನ್ನು ಹೊಂದಿ ಈ ಸಾವಯವ ಕೃಷಿಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು ದನಕರುಗಳು ಹಾಗೂ ಜಾನುವಾರುಗಳು ಕಡಿಮೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹೇಗೆ ಸಾವಯವ ಕೃಷಿಯನ್ನು ಮಾಡಬಹುದು, ಅವರು ಹೇಗೆ ಮಾಡ್ತಾ ಇದ್ದಾರೆ ಅನ್ನುವಂಥ ಅನುಭವಗಳನ್ನು ನಾವು ಅವರಿಂದನೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಜಯಕುಮಾರ್ ಅವರು. ನಮಸ್ಕಾರ ಸರ್. ನಮಸ್ಕಾರ ಜಯಕುಮಾರ್ ಅವರೇ. ತಮಗೆ ಎಷ್ಟು ವಯಸ್ಸು ಸರ್? ನನಗೀಗ ಸರಿ ಸುಮಾರು 63 ವರ್ಷ ಸರ್. 63 ವರ್ಷ. ಏನು ಓದಿದ್ರಿ ತಾವು? ಸರ್, ನಾನು ಬಿ ಎ ಡಿಗ್ರಿ ಮಾಡ್ಕೊಂಡಿದ್ದೀನಿ. ಬಿ ಎ ಡಿಗ್ರಿ ಮಾಡಿದ್ರಿ. ಬಿ ಎ ಡಿಗ್ರಿ ಮಾಡಿದ್ಮೇಲೆ ಬೇರೆ ಏನಾದರೂ ಓದಬೇಕು ಮಾಡಬೇಕು ಅನ್ನೋ ಥರದ್ದು ಏನೂ ಇರಲಿಲ್ವಾ? ಇಲ್ಲ ಇಲ್ಲ, ಒಬ್ಬ ದೊಡ್ಡ ಮಟ್ಟದಲ್ಲಿ ಸಾವಯವ ಕೃಷಿಗಾಗಬೇಕು ಅನ್ನೋದು ನನ್ನಲ್ಲಿ ತುಂಬ ಹಂಬಲ ಇತ್ತು. ಅದೇ ರೀತಿ ಸಾವಯವ ಕೃಷಿನೇ ನಾನು ಆಯ್ಕೆ ಮಾಡಿಕೊಂಡಿದ್ದು ಸರ್. ಯಾಕೆ ಕೃಷಿ ಬಗ್ಗೆ ಅಷ್ಟೊಂದು ಒಲವು ನಿಮಗೆ? ಇಲ್ಲ ಸರ್, ಹೊರಗಡೆ ಒಂದು 10 ಜನಕ್ಕೆ ಕೆಲಸ ಮಾಡಿ ಪ್ರಕೃತಿನಲ್ಲಿ ಸಾವಿರಾರು ಮರಗಳನ್ನು ಬೆಳೆಸಿ ಪ್ರಕೃತಿಯ ಒಂದು ಸುಂದರತೆಯನ್ನು ಮಾಡಬೇಕು ಅನ್ನೋದು, ಮತ್ತೆ ನಾನು ಆರ್ಥಿಕವಾಗಿ ಒಂದಿಷ್ಟು ಕೃಷಿನಲ್ಲಿ ಹೆಚ್ಚು ಆದಾಯ ಗಳಿಸಬಹುದು ಅನ್ನೋದು ಒಂದು ನಿಟ್ಟಿನಲ್ಲಿ ಈ ಕೃಷಿ ಕ್ಷೇತ್ರವನ್ನು ನಾನು ಆಯ್ಕೆ ಮಾಡಿಕೊಂಡೆ ಸರ್. ಕೃಷಿಯ ಬಗ್ಗೆ ಯಾವಾಗಲಿಂದ ನಿಮಗೆ ಆಸಕ್ತಿ, ಮತ್ತೆ ಕೃಷಿಯ ಯಾವ್ಯಾವ ಕೆಲಸಗಳಲ್ಲಿ ತಾವು ಪಾಲ್ಗೊಳ್ತಾ ಇದ್ರಿ? ಸರಿ, ಸುಮಾರು ಒಂದು 85ನೇ ಇಸವಿನಲ್ಲಿ ನಾನು NDRK ಕಾಲೇಜ್ನಲ್ಲಿ ಓದಿದ್ದಾಗ ನಾನು NSS ಕ್ಯಾಂಪ್ನ ಲೀಡರ್ ಆಗಿ ಆವಾಗ ಒಂದು ಜೈವಿಕ ಕೃಷಿ ಬಗ್ಗೆ ಒಂದು GKVK ಇಂದ ಒಬ್ಬರು ಸೈಂಟಿಸ್ಟ್ ಬಂದು ಅದರ ಮಾಹಿತಿಯನ್ನು ನಮ್ಮ ಆ ಒಂದು ಶಿಬಿರದಲ್ಲಿ ತಿಳಿಸಿದಾಗ ಹೇಗಾದ್ರೂ ಮಾಡಿ ನಾನು ಕೂಡ ಈ ಒಂದು ಸಾವಯವ ಕೃಷಿಕನಾಗಬೇಕು ಅಂತ ಹೇಳಿ ಅವತ್ತು ಹುಟ್ಟಿದ ಹಂಬಲ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಿರಂತರವಾಗಿ ನಾನು ಕೃಷಿ ಕ್ಷೇತ್ರದಲ್ಲಿ ಮತ್ತೆ ಸಾವಯವ ಕ್ಷೇತ್ರದಲ್ಲಿ ಮತ್ತೆ ನಾನ್ ಕೆಮಿಕಲ್ ಅಂದ್ರೆ ಕೆಮಿಕಲ್ ಅನ್ನು ಉಪಯೋಗಿಸದೇ ರೀತಿಯಲ್ಲಿ ಈ ಮಣ್ಣನ್ನು ಪರಿಶುದ್ಧತೆ ಮಾಡ್ಕೋಬೇಕು, ಈ ಮಣ್ಣಿನಲ್ಲಿರತಕ್ಕಂಥ ಜೀವಾಣುಗಳ ಸಂಖ್ಯೆ ಜಾಸ್ತಿ ಮಾಡ್ಕೋಬೇಕು, ಮಣ್ಣನ್ನು ನಾವು ಯಾವತ್ತೂ ಹಾಳು ಮಾಡಬಾರದು, ಮಣ್ಣು ಸತ್ತರೆ ನಮಗೆ ಮುಂದೆ ನಮಗೆ ಅನ್ನನೂ ಕೂಡ ಸಿಗಲ್ಲ. ಆ ನಿಟ್ಟಲ್ಲಿ ಒಂದು ದೊಡ್ಡ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಕೃಷಿ ಕ್ಷೇತ್ರಕ್ಕೆ ಬಂದೆ ಸರ್. ನಾನು ಜಿಕೆ ವಿಕೆಯ ಕೃಷಿ ವಿಜ್ಞಾನಿಯವರು ಮಾತನಾಡಿದಂತಹ ವಿಚಾರಗಳು ನಿಮ್ಮ ತಲೆಯಲ್ಲಿ ಹೋಗ್ತು, ಆ ನಂತರ ಸಂಪೂರ್ಣ ಪೂರ್ಣ ಪ್ರಮಾಣದಲ್ಲಿ ಕೃಷಿಯನ್ನೇ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರಿ? ಹೌದೌದು ಸರ್, ಅದೇ ರೀತಿ ನಿರ್ಧಾರ ಮಾಡಿದೆ. ಆ ನಿಟ್ಟಲ್ಲಿ ನಮಗೆ ಕಾಲೇಜು ಮುಗಿದಂತ ದಿನಗಳಲ್ಲಿ ಕೆಲವು ಚಲನಚಿತ್ರಗಳು, ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಇರ್ಬೋದು, ಎರಡು ಕನಸು ಇರ್ಬೋದು, ಇವೆಲ್ಲ ಫಿಲಂಗಳು ಒಂದು ಸುಂದರವಾದ ಬಾಳನ್ನು ಹೇಗೆ ರೂಪಿಸ್ಕೋಬಹುದು ಅಂತ ನಮಗೆ ಆ ನಿಟ್ಟಲ್ಲಿ ನಮಗೆ ಪಾಠ ಕಲಿಸಿದೆ ಸರ್. ಅದು ಆ ನಿಟ್ಟಲ್ಲೇ ನಾವು ಬಂಗಾರದ ಮನುಷ್ಯ ಫಿಲಂ ಅಲ್ಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಹೇಗೆ ಒಂದು ಜೀವನವನ್ನ ಸಾರ್ಥಕ ಮಾಡ್ಕೋತಾರೆ ಅದೇ ರೀತಿ ಸಾರ್ಥಕ ಮಾಡ್ಕೋಬಹುದು ಅಂತ ಒಂದು ಸಂಕಲ್ಪ ಇಟ್ಟು ನಾನು ಈ ಒಂದು ಕೃಷಿ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೆ ಸರ್. ಈಗ ನಿಮ್ಗೆ ಏನು ಕೃಷಿ ವಿಜ್ಞಾನಿ ಮಾತನಾಡಿದ್ರು, ಅದಕ್ಕೆ ಮೊದಲು ಕೂಡ ನಿಮಗೆ ಕೃಷಿಯ ಬಗ್ಗೆ ಒಲವಿತ್ತು ಮತ್ತೆ ಕೃಷಿಯ ಒಂದು ಅನುಭವ ಇತ್ತು ಅಲ್ವಾ? ನಮ್ಮ ಪೂರ್ವಿಕರು ನಮ್ಮ ತಂದೆ ತಾಯಿ ಎಲ್ಲ ಕೃಷಿಕರೇ, ಆದ್ರಿಂದ ನಾನು ಅವರ ಕೃಷಿಯಲ್ಲಿ ನಾನು ಚಿಕ್ಕ ವಯಸ್ಸಿನಿಂದನೂ ಕೂಡ ಮಿಡ್ಲ್ ಸ್ಕೂಲ್ ಓದ್ಬೇಕಾದ್ರೂ ಕೂಡ ನಮಗೆ ಹೊಲದಲ್ಲಿ ಒಂದ್ ಎರಡು ಗಂಟೆ ಕೆಲಸ ಮಾಡಿ ನಮಗೆ ಶಾಲೆ ಕಳಿಸ್ತಾ ಇದ್ದದ್ದು ಸರ್. ತಂದೆಯವ್ರ ಕಾಲಕ್ಕೆ ಏನೇನು ಬೆಳೀತಾ ಇದ್ರು? ತಂದೆಯವ್ರ ಕಾಲದಲ್ಲಿ ಈ ತರ ತೋಟಗಾರಿಕೆ ಬೆಳೆಗಳಿರ್ಲಿಲ್ಲ, ರಾಗಿ ಭತ್ತ ಜೋಳ ಈ ತರದ ಉಪ ಬೆಳೆಗಳನ್ನ ಬೆಳೀತಾ ಇದ್ರು, ಎಣ್ಣೆ ಕಾಳುಗಳನ್ನ ಜಾಸ್ತಿ ಬೆಳೀತಾ ಇದ್ರು. ಆ ನಿಟ್ಟಲ್ಲಿ ಸಮಗ್ರವಾಗಿ ನಾವು ಅದನ್ನ ಬಡದು ಮಾಡಿ ದವಸ ಧಾನ್ಯಗಳನ್ನ ಕಣ ಎಲ್ಲ ರೆಡಿ ಮಾಡ್ಕೊಳ್ಳೋದು ಈ ತರದೆಲ್ಲವನ್ನು ಕೂಡ ಕೃಷಿ ಕ್ಷೇತ್ರದಲ್ಲಿ ಏನ್ ಕಲಿಬೇಕು ಅದೆಲ್ಲವನ್ನೂ ನಮಗೆ ಆ ಚಿಕ್ಕ ವಯಸ್ಸಿನಲ್ಲಿ ಕಲಿಸ್ಬಿಟ್ಟಿದ್ರು ಸರ್. ಒಟ್ಟಿಗೆ ಒಂದು ಕೃಷಿಯ ಟಚ್ ಅನ್ನೋದು ಮೊದಲಿಂದಲೂ ಕೂಡ ಇತ್ತು. ಹೌದೌದು ಸರ್, ಖಂಡಿತ ಇತ್ತು. ಹೌದು ಸರ್. ನೀವು ಕೃಷಿಯನ್ನ ಮಾಡಬೇಕು ಅಂತ ಹೇಳಿ ಸಂಪೂರ್ಣ ನಿರ್ಧಾರ ಮಾಡಿದ ನಂತರ ನೀವೇನು ಪದವಿಯನ್ನ ಮುಗಿಸಿ ಕೃಷಿ ಮಾಡಬೇಕು ಅಂತ ಹೇಳಿ ಬಂದ್ರು, ಆ ಸಂದರ್ಭದಲ್ಲಿ ಹಂತ ಹಂತವಾಗಿ ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಂಡ್ರಿ ಮತ್ತೆ ಏನೆಲ್ಲ ಬೆಳವಣಿಗೆಗಳನ್ನ ಕಂಡ್ರಿ, ಅದ್ರ ಬಗ್ಗೆ ವಿವರವಾಗಿ ಹೇಳಿ ಸರ್. ಅದು ಕೃಷಿ ಕ್ಷೇತ್ರನ ಆಯ್ಕೆ ಮಾಡಿಕೊಂಡಾಗ ನಾವು ಆಗ 1990 ತುಂಬಾ ಜನ ನಮಗೆ ವರ್ಕರ್ಸ್ಗಳು ತುಂಬಾ ಜನ ಸಿಗ್ತಾ ಇದ್ರು, ಎಷ್ಟು ಜನ ಬೇಕೋ ಅಷ್ಟು ಜನ ನಮ್ಗೆ ವರ್ಕರ್ಸ್ ಸಿಗ್ತಾ ಇದ್ರು. ಕಡಿಮೆ ಸಂಬಳ ಇತ್ತು, ಹೆಣ್ಣಾಳುಗಳಿಗೆ ಕೈ ಆಳುಗಳಿಗೆ 30 ರೂಪಾಯಿ, ಗಂಡಾಳುಗೆ 50 ರೂಪಾಯಿ ಸಿಗ್ತಾ ಇತ್ತು. ನಮ್ಮ ವರ್ಕರ್ಸ್ಗಳು ಕೂಡ ಇವತ್ತಿನ ಕಾಲದಲ್ಲಿ ಇರೋ ತರ ದುಶ್ಚಟಗಳನ್ನು ಯಾವ ಕಲ್ತಿರ್ಲಿಲ್ಲ, ಹಾಗಾಗಿ ಆ ನಿಟ್ಟಲ್ಲಿ ತುಂಬ ಹೃದಯದಿಂದ ಕೆಲಸ ಮಾಡ್ತಾ ಇದ್ರು. ನಾವು ಕೂಡ ತುಂಬ ಹೃದಯದಿಂದ ನಮ್ಮ ಜೊತೆ ಅವ್ರನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದು. ಬರ್ತಾ ಬರ್ತಾ ಬರ್ತಾ ಬರ್ತಾ ನಾವು ಒಂದ್ ಸ್ವಲ್ಪ ರಾಗಿ ಭತ್ತ ಜೋಳ ಇವೆಲ್ಲ ಕೂಡ ಪ್ರತಿನಿತ್ಯ ಕೆಲಸ ಮಾಡುವಂತ ಕೆಲಸಗಳು, ಪ್ರತಿನಿತ್ಯ ಅವ್ರು ಹೊಲದಕ್ಕೆ ಹೋಗ್ಬೇಕು ಕೆಲಸ ಮಾಡ್ಬೇಕು, ನಿರಂತರವಾಗಿ 3 ತಿಂಗಳು ಅದಕ್ಕೆ ಸತತವಾಗಿ ಕೆಲಸ ಮಾಡಿದ್ರೆ ಫಲ ಸಿಗ್ತಾ ಇತ್ತು. ಹಾಗಾಗಿ ನಾವು ಬಹುವಾರ್ಷಿಕ ಬೆಳೆಗಳು ಯಾಕೆ ಮಾಡಬಾರದು, ಒಂದ್ ಸ್ವಲ್ಪ ಸಾವಯವದಲ್ಲಿ ಕಾಡು ಕೃಷಿ ತರ ಮಾಡಿ ಜೈವಿಕ ಕೃಷಿ ಬೇಸಾಯ ಮಾಡಬೇಕು, ಉಳುಮೆ ಇಲ್ಲ ಅಗತ್ಯ ಇಲ್ಲ, ಕಳೆ ತೆಗೆಯಂಗಿಲ್ಲ, ಅಲ್ಲಿರ್ತಕ್ಕಂಥ ರಾ ಮೆಟೀರಿಯಲ್ನೇ ಉಪಯೋಗಿಸಿ ಹೇಗೆ ಗೊಬ್ಬರನ ನಾವು ಮಾಡಿಕೊಂಡು ಇಳುವರಿನ ತೆಗಿಬಹುದು ಅನ್ನೋ ನಿಟ್ಟಿನಲ್ಲಿ ಹೇಗಾದರೂ ಮಾಡಿ ತೋಟಗಾರಿಕೆ ಬೆಳೆಗೆ ಮಾಡಬೇಕು ಅಂತ ಹೇಳಿ ನಾನೀಗ ಏನು ನೀವು ನೋಡ್ತಾ ಇದ್ದೀರಿ ಈ ಅಡಿಕೆ ತೋಟಗಳನ್ನಾಗಲಿ ಬಾಳೆ ತೋಟ ಆಗಲಿ ತೆಂಗಿನ ತೋಟ ಆಗಲಿ ಮಾಡಿದ್ದು ಸರ್. ನಾನು ತಾವೇನು ಕೃಷಿ ಮಾಡಬೇಕು ಅಂತ ಹೇಳಿ ಸಂಪೂರ್ಣ ಬಂದ್ರು, ಈ ತರದ್ದೆಲ್ಲ ಮಾಡಬೇಕು ಅನ್ನುವಂತ ಒಂದು ಆಲೋಚನೆಗಳು ತಮಗೆ ಬಂತು. ಎಷ್ಟು ಜಮೀನು ಇತ್ತು ಜಯಕುಮಾರ್ ಅವರು ತಮಗೆ? ನಮ್ಮ ತಂದೆ ಕಾಲದಲ್ಲಿ ನಮಗೆ 25 ಎಕರೆ ಭೂಮಿ ಇತ್ತು. ಆ 25 ಎಕರೆ ಭೂಮಿಯನ್ನ ನಾನು ಇಲ್ಲೊಂದು 8 ಎಕರೆ ಭೂಮಿಯನ್ನ ನಾನು ಆಯ್ಕೆ ಮಾಡಿಕೊಂಡೆ. ಇದೊಂದು ರೀತಿ ಫಾರೆಸ್ಟ್ ತರ ಇತ್ತು. ಈ ಫಾರೆಸ್ಟ್ ಎಲ್ಲನ್ನು ಕ್ಲೀನ್ ಮಾಡಿ ಎಲ್ಲ ಇದು ಮಾಡಿ ಎಲ್ಲವನ್ನು ಲೆವೆಲಿಂಗ್ ಮಾಡಿಕೊಂಡು ಒಂದಿಷ್ಟು ಅಡಿಕೆ ಬಾಳೆ ತೆಂಗು ಮೆಣಸು ಏಲಕ್ಕಿ ವಿಳ್ಳೆದೆಲೆ ಈ ತರದ್ದು ಕೃಷಿ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಕೆಲಸ ಮಾಡಿ 90ರಲ್ಲಿ ಏನು ತೋಟ ಮಾಡಿದ್ದೀನಿ. ಇವತ್ತು ಆ ತೋಟ ಮಾಡಿದ್ರಿಂದನೆ ಇವತ್ತೇನು ವರ್ಕರ್ಸ್ ಕೆಲಸ ಬೇಕಾಗಿಲ್ಲ ನನಗೆ. ನಾವೀಗ ಡಿಸೆಂಬರ್ ಅಲ್ಲಿ ಬೆಳೆ ತಗೊಂಡ್ರೆ ಅಪ್ ಟು ಇನ್ 7 ತಿಂಗಳವರೆಗೂ ನಾವು ಯಾವುದೇ ರೀತಿಯಾದ ಕೆಲಸ ಮಾಡಲ್ಲ. ಬಿದ್ದ ರಾ ಮೆಟೀರಿಯಲ್ಗಳೇ ಮರಸುತ್ತ ಹಾಕೊಂಡು ನಾವು ಲಿಕ್ವಿಡ್ ಬೇಸ್ ಅಲ್ಲಿ ಜೀವಾಮೃತಗಳನ್ನ ಬಿಟ್ಕೊಂಡು ನಾವು ಈಗ ಅದರಲ್ಲೇ ಇನ್ಕಮ್ ತಗೊಳ್ಳೋ ತರ ಮಾಡ್ತಾ ಇದ್ವಿ. ನಮ್ಮ ಗಿಡಗಳು ಆರೋಗ್ಯವಾಗಿದೆ, ಇಳುವರಿನೂ ಕೂಡ ಚೆನ್ನಾಗಿ ಕೊಡ್ತಾ ಇದೆ. ಅದೊಂದು ನಾವು ಮಾಡೋದ್ರಿಂದ ನಾವು ಬದುಕಿದೀವಿ ಅಂತ ಅನಿಸುತ್ತೆ. ಯಾಕೆಂದ್ರೆ ಕೆಮಿಕಲ್ ನನಗೆ ವಿರೋಧಿ, ನಾವು ಕೆಮಿಕಲ್ ಅನ್ನ ಯಾವ ಕಾರಣಕ್ಕೂ ನಮ್ಮ ಭೂಮಿಯ ಒಳಗೆ ತಗೊಳ್ತಾರಲ್ಲ. ಹಾಗಾಗಿ ನಾವು ಈ ಒಂದು ಜೀವಾಮೃತಗಳನ್ನು ಮಾಡ್ಕೊಳ್ಳೋದು, ದೇಶೀಯ ಆಕಳುಗಳ ಇರತಕ್ಕಂತ ಉತ್ಪನ್ನಗಳನ್ನು ಉಪಯೋಗಿಸಿ ನಾವು ಮಾಡ್ಕೊಳ್ಳೋ ಒಂದು ಪದ್ಧತಿಯನ್ನ ಮಾಡ್ಕೊಂಡು ನಾವು ಕೃಷಿ ಕ್ಷೇತ್ರದಲ್ಲಿ ಈ ಒಂದು ಪ್ರಗತಿಯನ್ನು ಕಾಣ್ತಾ ಇದೀವಿ ಸರ್. ಈಗ ತಾವು ಒಂದು 8 ಎಕರೆ ಜಮೀನನ್ನ ಸೆಲೆಕ್ಷನ್ ಮಾಡ್ಕೊಂಡೆ ಅಂತ ಹೇಳಿದ್ರಲ್ಲ, ಅದು ಆದ ನಂತರ ಸಂಪೂರ್ಣ ತೋಟ ಮಾಡಬೇಕು ಅನ್ನೋದೇ ಇತ್ತು ಮನಸ್ಸಲ್ಲಿ ಅಥವಾ ಬೇರೆ ಏನಾದರೂ ತರಕಾರಿ ಬೆಳೆಗಳು ಅಥವಾ ಬೇರೆ ಭತ್ತ ರಾಗಿ ಈ ತರದ್ ಬೆಳಿಬೇಕು ಅನ್ನೋದಿತ್ತ ಹೇಗೆ? ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನು ನಿಂತು ನೋಡ್ತಾ ಇದ್ರಿ, ಇಲ್ಲೂ ಕೂಡ ನಾನು ಸೊಪ್ಪಿನ ತೋಟನೇ ಮಾಡಿದ್ದೆ. ನಾನು 45 ದಿವಸದಲ್ಲಿ ನನಗೆ ದುಡ್ಡು ಬರ್ಬೇಕಲ್ಲ, ದುಡ್ಡು ಬರ್ಬೇಕಲ್ಲ, ಹಾಗಾಗಿ 8 ತರದ್ದು ಸೊಪ್ಪನ್ನ 4 ಎಕರೆ ಜಾಗದಲ್ಲಿ ಒಂದು ಬಾವಿಯನ್ನ ಮಾಡಿಕೊಂಡು ಆ ಬಾವಿಯಿಂದ ಹೊತ್ತು ನಾವು ನೀರು ಹೋದು ನಮ್ ಜೊತೆ ಒಂದ್ 5-6 ಜನ ಕೆಲಸಕ್ಕೆ ಕರ್ಕೊಂಡು ಪಟಕ್ಕೆಲ್ಲ ನೀರೋದು, 45 ದಿವಸ ಸೊಪ್ಪು ತಗೊಂಡು ಅದೆಲ್ಲ ಕಟ್ ಹಾಕಿ ಇದೇ ಹಾಸನಿಗೆ ನಾವು ಸಪ್ಲೈ ಮಾಡ್ತಾ ಇದ್ದು ಹೆಚ್ಚು ಹೆಚ್ಚು ನಮಗೆ ಅದ್ರಲ್ಲಿ ಇನ್ಕಮ್ ಬರ್ತಾ ಇತ್ತು. ಅಂದ್ರೆ ವರ್ಕರ್ಸ್ ಜಾಸ್ತಿ ಬೇಕಾಗಿತ್ತು, ಪ್ರತಿನಿತ್ಯ ವರ್ಕರ್ಸ್ ಬೇಕಾಗಿತ್ತು, ಕೇಳಕ್ಕೆ, ಕಟ್ಟೋದಕ್ಕೆ, ಬೀಜ ಮಾಡೋದಕ್ಕೆ, ಮಡಿ ಮಾಡೋದಕ್ಕೆ, ಉಳುಮೆ ಮಾಡ್ಲಿಕ್ಕೆ, ಈ ತರದೆಲ್ಲ. ಯಾಕೆ ಇಷ್ಟೊಂದು ರಗಳೆ ಮಾಡ್ಕೋಬೇಕು ಅಂತ ಹೇಳಿ ಏನಾದ್ರೂ ಮಾಡಿ ನಿರಂತರವಾಗಿ 100 ವರ್ಷ ನಮಗೆ ಫಸಲು ಕೊಡುವಂತ ತೋಟಗಾರಿಕೆ ಯಾಕೆ ಬೆಳೆ ಮಾಡಬಾರದು ಅಂತ ಹೇಳಿದಾಗ ನನ್ನ ಮನಸ್ಸಲ್ಲಿ ಬಂದಾಗ ಅದೇ ಸೊಪ್ಪಿನ ತೋಟದಲ್ಲೇ ನಾನು ಈ ದೊಡ್ಡ ಮಟ್ಟದಲ್ಲಿ ಒಂದ್ 8 ಎಕರೆ ಬೌಂಡ್ರಿ ಮಾಡಿಕೊಂಡು ಅಡಿಕೆ, ತೆಂಗು, ಬಾಳೆ ಈ ತರ ಮಾಡಿಕೊಂಡು ನನ್ನ 33 ವರ್ಷ ಆಯ್ತು. ನನ್ನ ಇದು ಪ್ರತಿ ನನ್ನ ಇವತ್ತೇನಿದಾವೆ ಎಲ್ಲ ಅಡಿಕೆ ಮರಗಳು, ತೆಂಗಿನ ಮರಗಳು, ಇವ್ರು ನಾನು ಮಾತಾಡಿಸ್ತೇನೆ, ಅವ್ರಿಗೆ ಏನ್ ಬೇಕೋ ಅದನ್ನ ಉತ್ಪನ್ನಗಳನ್ನ ಕೊಡ್ತೀನಿ. ಅಷ್ಟೇ ಒಂದು ರೋಗ ಬರದ ರೀತಿಯಲ್ಲಿ ಆ ಮಟ್ಟದಲ್ಲಿ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀನಿ ಸರ್. ಈಗ 8 ಎಕರೆ ಏನಿದೆ ಅಷ್ಟಕ್ಕೂ ಅಡಿಕೆ ಹಾಕೊಂಡಿದ್ರೆ ಅಡಿಕೆ, ತೆಂಗು, ಬಾಳೆ ಎಲ್ಲ ಇದೆ. ಬಾಳೆ ಬಂದು ನೀವು ನೋಡಿ ಇಲ್ಲೇನ್ ನೋಡ್ತಾ ಇದೀರಿ ಬಾಳೆ, ಇದೆಲ್ಲ ಕೂಡ 20 ವರ್ಷದ ಬಾಳೆ ಹಾಕಿರೋದು. 20 ವರ್ಷದ ಬಾಳೆ ನಾವು ಒಂದು ಗೆಡ್ಡೆನಲ್ಲಿ 2ನೇ ಇಡೋದು. ಒಂದು ಹೂ ಬಂದಿದ್ರೆ ಒಂದ್ ಕೆಳಗಡೆಯಿಂದ ಒಂದ್ ಬಿಡ್ತೀವಿ, ಮಿಕ್ಕಿದೆಲ್ಲವನ್ನು ಕೂಡ ಕುಯ್ದುಬಿಟ್ಟು ನಾವು ಅಡಿಕೆ ಬುಡಕ್ಕೆ ಕಟ್ ಮಾಡಿ ಹಾಕ್ತಿವಿ. ಯಾಕೆ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ, ಪೊಟಾಷಿಯಂಶ ಜಾಸ್ತಿ ಇರೋದ್ರಿಂದ ಅದರಲ್ಲಿ ಆ ರಾ ಮೆಟೀರಿಯಲ್ ನೇ ನಾವು ಅಡಿಕೆ ಮರಗಳಿಗೆ ಜಾಸ್ತಿ ಉತ್ಪನ್ನಗಳನ್ನು ಮಾಡ್ಕೊಳ್ತಾ ಇದ್ವಿ ಗೊಬ್ಬರಕ್ಕೆ ಅಂತ. ಈ ಪೂರ್ಣ 8 ಎಕರೆನಲ್ಲೂ ಕೂಡ ಅಡಿಕೆನೇ ಇದೆ? ಅಡಿಕೆನೇ ಇದೆ. 8 ಎಕರೆನೂ ಸಾವಯವದಲ್ಲೇ ಮಾಡ್ತೀವಿ? ಎಲ್ಲ 8 ಎಕರೆ ಸಾವಯವದಲ್ಲಿ. ನೀವೇ ನೋಡ್ತಾ ಇದ್ರಿ, ಎಲ್ಲರೂ ಉಡುಮೆ ನೋಡಿದಿರಾ, ಏನ್ ನೋಡಿದಿರಿ? ಏನು ಇಲ್ಲ, ಏನು ಕೆಲಸನೇ ಇಲ್ಲ ಸರ್. ನಿಜವಾಗ್ಲೂ 8 ಎಕರೆನಲ್ಲಿ ನನ್ನ ಅಡಿಕೆ ತೋಟದಲ್ಲಿ ನಿಮಗೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ 4 ತಿಂಗಳು ಮಾತ್ರ ನಾವು ಕಳೆ ಹೊಡ್ಕೊಳ್ತೀವಿ, ಫಸಲು ತಗೊಳ್ಳೋದಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ತೀವಿ. 4 ತಿಂಗಳು ಫಸಲು ತಗೊಂಡು ಆದ ನಂತರ ಡಿಸೆಂಬರ್ ಇಲ್ಲಿ ನಾವು ಒಂದು ಲಿಕ್ವಿಡ್ ಅಲ್ಲಿ ಮರಕ್ಕೆಲ್ಲ ಏನಿದೆ ಲಿಕ್ವಿಡ್, ಈಗೆಲ್ಲ ಅನೇಕ ಕಂಪನಿಗಳು ಲಿಕ್ವಿಡ್ ಬೇಸ್ ಅಲ್ಲಿ ಕೆಲವು ಗೊಬ್ಬರಗಳು ಬರ್ತಾ ಇದೆ, ಅದನ್ನು ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಒಂದ್ ಸ್ವಲ್ಪ ಹೆಚ್ಚುವರಿ ಬೇಕಾಗಿರೋದ್ರಿಂದ ಮಾಡಿಕೊಂಡು ಹೋಗ್ತಾ ಇರೋದ್ರಿಂದ ನೀವೇನ್ ನೋಡ್ತಾ ಇದ್ರಿ, ಈ ತೋಟದಲ್ಲಿ ಪ್ರತಿ ತಿಂಗಳು ಒಂದು ಸೆಮಿನಾರ್ ನಡೀತಾ ಇರುತ್ತೆ. ಕರ್ನಾಟಕ ಸ್ಟೇಟ್ ಅಲ್ಲಿ ಇರತಕ್ಕಂಥ ಯಾರೇ ಆಗಿರ್ಲಿ, ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಪ್ರಸಾರ ಮಾಡ್ತೀನಿ, ನಂದೇ ಚಾನಲ್ ಇದೆ ಅಲ್ಲಿ, ಅವರು ನಮಗೆ ಮಾಹಿತಿಯನ್ನು ಕಳಿಸ್ತಾರೆ, ಸರ್ ನಾವು ಬರಬೇಕು ಮಾಡಬೇಕು ಅಂತ ಹೇಳಿ. ಒಂದು 15 ಜನ ಆದ್ರೆ ಅವ್ರನ್ನ ಇಲ್ಲಿ ನನ್ನ ತೋಟದಲ್ಲಿ ಒಂದು ಸೆಮಿನಾರ್ ಮಾಡಿ ಅವ್ರನ್ನ ಸಾವಯವದಲ್ಲಿ ಹೇಗೆ ಬರಬೇಕು, ಕೆಮಿಕಲ್ ಅನ್ನು ಉಪಯೋಗಿಸಲು ಹೇಗೆ ಫಸಲು ತೆಗಿಬಹುದು, ಮತ್ತೆ ಶೂನ್ಯ ಕೃಷಿ ಬೇಸಾಯ ಹೇಗೆ ಮಾಡಬಹುದು ಅನ್ನೋ ಸಮಗ್ರ ಮಾಹಿತಿಯನ್ನು ಅವ್ರು ಕೊಟ್ಟು ನಮ್ಮ ಜೊತೆ ಅಡಾಪ್ಟ್ ಮಾಡಿಕೊಂಡು ಅವರ ಟಚ್ ಅಲ್ಲಿ ಇಟ್ಕೊಂಡು ಸುಮಾರು ಈಗ ನನ್ನ ಕರ್ನಾಟಕ ರಾಜ್ಯದಲ್ಲೇ ನನಗೆ ಒಂದು ಹೆಚ್ಚು ಕಮ್ಮಿ ಒಂದು 500-600 ಜನ ರೈತರು ನಮ್ಮ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಈಗ ನೀವು ಉಳುಮೆಯನ್ನ ಬಿಟ್ಟು ಎಷ್ಟು ವರ್ಷ ಆಯ್ತು ಸರ್? 30 ವರ್ಷ ಆಯ್ತು ಉಳುಮೆನೆ ಬಿಟ್ಟು. ನಿಮ್ಗೆ ಟ್ರಾಕ್ಟರ್ ಆಗ್ಲಿ ಆ ತರದನ್ನ ಉಳುಮೆ ಮಾಡಬೇಕು ಅಂದ್ರೆ 2 ಲಕ್ಷ ಬೇಕು ನನಗೆ ಟ್ರಾಕ್ಟರ್ ಫೀಸು. ಉಳುಮೆನೆ ಮಾಡ್ತೀನಿ ಅಂದ್ರೆ 2 ಲಕ್ಷ ನಾನು ದುಡ್ಡು ಅದಕ್ಕೆ ಹಾಕ್ಬೇಕು. ಆ 2 ಲಕ್ಷನ ನಾನು ಲಿಕ್ವಿಡ್ ಬೇಸಲ್ಲಿಗೆ ಗೊಬ್ಬರಕ್ಕೆ ನಾನು ಹಾಕ್ಬಿಡ್ತೀನಿ. ಒಂದು ಮರಕ್ಕೆ 3 ಲೀಟರ್ ಕೊಟ್ಬಿಡ್ತೀವಿ, 6 ತಿಂಗಳಿಗೆ 3 ಲೀಟರ್ ಕೊಟ್ಬಿಟ್ರೆ ಇನ್ನೇನು ಕೇಳಲ್ಲ ಸರ್. ಯಾವ್ದಾದ್ರು ಒಂದು DCC ಇದೆ ನೋಡಿ ಸರ್ ನನ್ನ ತೋಟದಲ್ಲಿ, ಎಲ್ಲ ಎಲೆಗಳೆಲ್ಲ ಹಚ್ಚ ಹಸಿರಿನಿಂದ ಕೂಡಿದೆ. ಯಾವಾಗ ಮರದ ಎಲೆಗಳು ಹಚ್ಚ ಹಸಿರಿನಿಂದ ಕೂಡ್ತು ಅಂತಂದ್ರೆ ಸೂರ್ಯನ ರಶ್ಮಿನಲ್ಲಿ ಆಹಾರ ಪ್ರಕ್ರಿಯೆ ಜಾಸ್ತಿ ಆಗ್ತದೆ, ಕಾರ್ಬನ್ ಅನ್ನ ಜಾಸ್ತಿ ರೊಟೇಟ್ ಮಾಡ್ಕೊಳ್ಳುತ್ತೆ. ಯಾವಾಗ ಬೇರಿಗೆ ಕಾರ್ಬನ್ ಬಿತ್ತು ಆಗ ಬೇರೆಲ್ಲವೂ ಆಕ್ಟಿವ್ ಆಗ್ತವೆ, ಅಲ್ಲಿರ್ತಕ್ಕಂಥ ಉತ್ಪನ್ನಗಳನ್ನ ತಗೊಂಡು ಹೆಚ್ಚು ಪರಸು ಕೊಡ್ಲಿಕ್ಕೆ ಅದು ಅನುವು ಮಾಡಿಕೊಡುತ್ತೆ ಸರ್. ಉಳುಮೆ ಬಿಡಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ? ಉಳುಮೆ ಅಂತ ಅಂದ್ರೆ ನೋಡಿ ಸರ್, ಈಗ ನಾವು ತೋಟಗಾರಿಕೆ ಬೆಳೆಗೆ ಬಂದಾಗ ತರಕಾರಿ ಬೆಳೆ ಬಿಡಿ, ತರಕಾರಿ ಬೆಳೆಯಲ್ಲಿ ರೂಟ್ಸ್ ಕಮ್ಮಿ ಆಗುತ್ತೆ. ಒಂದು ತರಕಾರಿ ಬೆಳೆಯಲ್ಲಿ ರೂಟ್ ಕಮ್ಮಿ ಇದೆ, ಬಟ್ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ರೂಟ್ ಜಾಸ್ತಿ ಬರುತ್ತೆ, ಅದು ವಿಸ್ತರಿಸ್ಕೊಳುತ್ತೆ. ಹಾಗಾಗಿ ನಾನು ಉಳುಮೆಗೆ ಅಂತ ಹೋದಾಗ ಏನಾಗುತ್ತೆ, ಅಲ್ಲಿ ಬರ್ತಕ್ಕಂಥ ಆಹಾರ ಬೇರುಗಳೆಲ್ಲ ಕಟ್ಟಾಗಿ ಹೋಗ್ತವೆ. ಆಹಾರ ಬೇರು ಕಟ್ಟಾಯ್ತು ಅಂದ್ರೆ ಡಿಸೀಸ್ ಬರ್ಲಿಕ್ಕೆ ಒಂದು ದಾರಿ ಆಗುತ್ತೆ. ನಾವು ಉತ್ಪನ್ನಗಳು, ಆಹಾರ, ನೀರು ಹೋಗುವಂತ ಬೇರುಗಳನ್ನ ಕಟ್ ಮಾಡ್ತಾ ಬಂದ್ಬಿಟ್ರೆ ಪ್ರತಿ ಸಾರಿನೂ ಆ ಮರಕ್ಕೆ ಏನೆಲ್ಲ ಆಯಸ್ಸು 100 ವರ್ಷ ಬರೋದು, 50 ವರ್ಷ ಬರುತ್ತೆ, ಮತ್ತೆ ತೋಟ ಮಾಡ್ಬೇಕಾ ಬರ್ಬಿಡುತ್ತೆ. ಆ ಕಾರಣದಿಂದ ಉಳುವಂತ ಪದ್ಧತಿನೇ ಬೇಕಿಲ್ಲ. ಈಗೆಲ್ಲ ನೋಡಿ, ಈಗೆಲ್ಲ ಕಾಡೆಲ್ಲ ಯಾರು ಮಾಡಿದ್ದು ಸರ್? ಕಾಡಲ್ಲಿ ಉಳ್ತಾರ, ಗೊಬ್ಬರ ಹಾಕ್ತಾರ, ನೀರು ಹಾಕ್ತಾರ, ಕಾಡು ಹೇಗೆ ಪ್ರಕೃತಿನಲ್ಲಿ ಬರ್ತಾ ಇದೆ. ಅದೇ ರೀತಿ ಕಾಡು ಕೃಷಿ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ರಾ ಮೆಟೀರಿಯಲ್ಗಳನ್ನೇ ಅದಕ್ಕೆ ಹೊದಿಕೆ ಮಾಡಿ ಗೊಬ್ಬರ ಮಾಡಿ ಎರೆಹುಳುಗಳ ಸಂಖ್ಯೆಯನ್ನ ಮತ್ತು ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಿಕೊಂಡ್ರೆ ನಮ್ಮ ಮಣ್ಣು ನಿಜವಾಗ್ಲೂ ಅಮೃತ ಆಗುತ್ತೆ. ಅವಾಗ ಯಾವ ಡಿಸೀಸು ಬರ್ಲಿಕ್ಕೆ ಅನುವು ಆಗಲ್ಲ ಸರ್. ಆ ಕಾರಣದಿಂದಾಗಿ ನೀವು ಉಳುಮೆ ಅನ್ನುವಂಥದ್ದನ್ನ ಬಿಟ್ಟೆ ಬಿಟ್ರೆ? ಖಂಡಿತ ಸರ್, ಉಳುಮೆಯನ್ನು ಬಿಟ್ಟು, ಉಳುಮೆ ಬಿಡುವತ್ತಿಗೆ ನಾನು ರೈತ ಆಗಿರೋದು. ಈಗ ಉಳುಮೆ ಬಿಟ್ಟ ಕಾರಣಕ್ಕಾಗಿ ನಿಮ್ಮ ತೋಟದಲ್ಲಿ ಏನಾದರೂ ನಕಾರಾತ್ಮಕವಾಗಿ ಮತ್ತೆ ಒಂದು ಪಾಸಿಟಿವ್ ಆಗಿ ಏನಾದ್ರು ಬದಲಾವಣೆ ಆಯ್ತಾ ಸಕಾರಾತ್ಮಕವಾಗಿ? ಖಂಡಿತ ಸರ್, ಖಂಡಿತ ಆಯ್ತು. ನೋಡಿ, ನಮಗೆ ಉಳುಮೆ ಬಿಡೋದ್ರಿಂದ ಏನಾಯ್ತು ಅಂತಂದ್ರೆ ನಮಗೆ ಅದರದ್ದು ಖರ್ಚು ಕಮ್ಮಿ ಆಯ್ತು, ಮತ್ತೆ ವರ್ಕರ್ ಫೀಸ್ ಕಮ್ಮಿ ಆಗ್ತು. ಇಲ್ಲಿ ಏನ್ ಬಿದ್ದಿದೆ ರಾ ಮೆಟೀರಿಯಲ್ಸ್ ಅಲ್ಲೇ ಬೀಳುತ್ತೆ. ನೀವು ಒಂದು 6 ತಿಂಗಳು ಬಿಟ್ಟು ಹೋದ್ಮೇಲೆ ನೋಡಿ, ಎರೆಹುಳುಗಳೆಲ್ಲ ಆ ರಾ ಮೆಟೀರಿಯಲ್ಸ್ ಎಲ್ಲ ಆಹಾರವಾಗಿ ಉತ್ಪನ್ನವಾಗಿ ತಗೊಳ್ಳುತ್ತೆ. ಆ ನಿಟ್ಟಲ್ಲಿ ನಮಗೆ ಒಂದು ಉಳುಮೆ ಬಿಟ್ಟಿದ್ದೆ ಒಂದು ರೀತಿ, ಎಲ್ಲಾ ಕೃಷಿಗೂ ನಾವು ಉಳುಮೆ ಬಿಡ್ಲಿಕ್ಕಾಗಲ್ಲ, ಉಳುಮೆ ಮಾಡಲೇಬೇಕಾಗತ್ತೆ. ಆಲೂಗಡ್ಡೆ ಬೆಳಿಬೇಕಾದ್ರೆ, ರಾಗಿ ಬೆಳಿಬೇಕಾದ್ರೆ, ಭತ್ತ ಬೆಳಿಬೇಕಾದ್ರೆ ಉಳುಮೆ ಮಾಡಬೇಕು, ನಾವು ಆಹಾರ ಉತ್ಪನ್ನ ತಗೋಬೇಕು. ಎಲ್ಲಿ ನಮ್ಮ ತೋಟಗಾರಿಕೆ ಬೆಳೆಗಳಿಗೆ ನಾವು ಉಳುಮೆ ಬೇಕಿಲ್ಲ ಅಂತ ನನ್ನ ಒಂದು ಸಂಕಲ್ಪ. ಮಾವು, ತೆಂಗು, ಅಡಿಕೆ, ಬಾಳೆ ಆಗ್ಬೋದು, ನಿಂಬೆ ಆಗ್ಬೋದು, ಸಪೋಟ ಆಗ್ಬೋದು, ಕೋಕೋ ಆಗ್ಬೋದು, ಇಂಥವುಕ್ಕೂ ಕೂಡ ಉಳುಮೆ ಬೇಕಾಗಿಲ್ಲ. ಬೀಳುವಂತ ಎಲೆಗಳೇ ಅದಕ್ಕೆ ಗೊಬ್ಬರ ಆಗುತ್ತೆ. ಅದು ರಾ ಮೆಟೀರಿಯಲ್ ಆಗಿ ಉಪಯೋಗಿಸ್ಕೊಂಡ್ರೆ ನಮಗೆ ಉತ್ಪನ್ನಗಳನ್ನ ಜಾಸ್ತಿ ತೆಗಿಬಹುದು, ಗಿಡ ಆರೋಗ್ಯ ಸಂಖ್ಯೆಯನ್ನು ಕೂಡ ಹೆಚ್ಚು ಮಾಡ್ಕೋಬಹುದು ಸರ್. ನಕಾರಾತ್ಮಕವಾಗಿ ಏನಾದರೂ ಬೆಳವಣಿಗೆ ಅಥವಾ ಫಲಿತಾಂಶ ಉಂಟಾಯ್ತಾ ಉಳುಮೆ ಬಿಟ್ಟಿದ್ರಿಂದಾಗಿ? ಇಲ್ಲ ಸರ್, ಆತರ ಏನಿಲ್ಲ, ಆತರದೇನು ಆಗ್ಲಿಲ್ಲ. ಇಲ್ಲ, ಆತರದೇನು ಬರ್ಲೇ ಇಲ್ಲ, 30 ವರ್ಷದಿಂದ ಬಂದೇ ಇಲ್ಲ ಸರ್. ಹಾಗಿದ್ಮೇಲೆ ನಾನು ಇವತ್ತು ಹೆಚ್ಚು ಇಳುವರಿ ತೆಗಿಯಕ್ಕೆ ಆಗ್ತಿರ್ಲಿಲ್ಲ. ಒಂದೊಂದು ಮರದಲ್ಲಿ ನೀವು ನೋಡಿ ಬೇಕಾದ್ರೆ 15 ಕೆಜಿ 20 ಕೆಜಿ ವರೆಗೂ ನಂದು ಅಡಿಕೆ ಹೊಂಬಳೆ ಇದೆ. ಎರಡು ಹೊಂಬಳೆ ನಾವು ಕಟ್ ಮಾಡಿ ತೂಕ ಮಾಡಿದ್ರೆ ಇದೆಲ್ಲ ನಾವು ಪ್ರಾದೇಶಿಕವಾಗಿ ಇಲ್ಲೊಂದು ಪುತ್ತೂರು, ಪೌಳ್ಯ, ಧರ್ಮಸ್ಥಳ, ಕುಕ್ಕೆ, ಬೆಳ್ತಂಗಡಿ ಈ ತರ ಎಲ್ಲ ರೈತರು ಒಂದು 50 ಜನ ರೈತರು ಬಂದಿದ್ರು. ನನ್ನ ಯೂಟ್ಯೂಬ್ ಚಾನಲ್ ನೋಡಿ ನೀವು ಅದೇ ತರ ಇದ್ದೀರಾ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಬಂದಿದ್ರು. ಅವ್ರ ಮುಖಾಂತರ ಒಂದು ಮರಕತ್ತಿ ಕೆಡಿಸಿ ತೂಕ ಮಾಡಿ ಅವರಿಗೆ ತೋರಿಸಿದೀನಿ. 34 ಕೆಜಿ ಬಂದಿದೆ ಒಂದ್ ಮರ. ಇನ್ನೊಂದು ಮರ ಹಸಿದ್ರು, ಅದು 29 ಕೆಜಿ ಬಂದಿದೆ. ಇನ್ನೊಂದು ಮರ ಹಸಿದ್ರು, 25 ಕೆಜಿ ಬಂದಿದೆ. ಎಲ್ಲ 20 ಮೇಲೆ ಬರ್ತಾ ಇದೆ. 1,000 ಮರ ಇತ್ತು, ಒಂದು 20 ಕೆಜಿ ಅಂದ್ರೆ 200 ಕ್ವಿಂಟಲ್ ಆಯ್ತು. ಒಂದ್ ಕ್ವಿಂಟಲ್ 7,000 ರೂಪಾಯಿ, 14,000 ರೂಪಾಯಿ ದುಡ್ಡಾಯ್ತು. ನನಗೆ 1,00,000 ರೂಪಾಯಿ ಪ್ರತಿ ತಿಂಗಳು ನನಗೆ ಸ್ಯಾಲ್ರಿ ಬಂದಂಗಾಯ್ತು. ಒಬ್ಬ ರೈತ, ಒಬ್ಬ ಸ್ಟೂಡೆಂಟು ಇವತ್ತು ಓದಿ ಎಲ್ಲ ಡಿಗ್ರಿ ಮಾಡ್ಕೊಂಡಿದ್ದೀರಿ, ದಯಮಾಡಿ ನೀವೆಲ್ಲರೂ ಕೂಡ ತೋಟಗಾರಿಕೆ ಬೆಳೆಗಳಿಗೆ ಬನ್ನಿ, 1 ಎಕರೆ 2 ಎಕರೆ ಮಾಡ್ಕೊಳ್ಳಿ, ಮತ್ತೆ ಒಂದಿಷ್ಟು ಗೋಶಾಲೆಗಳು ಮಾಡ್ಕೊಳ್ಳಿ, 4-5 ಹಸು ನಮ್ಮ ದೇಶೀಯ ಹಸುಗಳನ್ನ ಸಾಕೊಂಡು ಆಹಾರ ಉತ್ಪಾದನೆಗಳು ಮಾಡ್ಕೊಳ್ಳಿ, ಗೊಬ್ಬರ ಮಾಡ್ಕೊಳ್ಳಿ, ಹಾಲಿನ ಉತ್ಪಾದನೆ ಮಾಡ್ಕೊಳ್ಳಿ. ಹಾಲಿಗೆ ತುಂಬಾ ಬೇಡಿಕೆ ಇದೆ. 1 ಲೀಟರ್ ಹಾಲು 100 ರೂಪಾಯಿವರೆಗೂ ಹೋಗುತ್ತೆ, ದೇಶೀಯ ಆಕಳ ಹಾಲು. ಆ ನಿಟ್ಟಲ್ಲಿ ಒಂದು ರೀತಿ ಪ್ಲಾನ್ ಪ್ರೆಸೆಂಟ್ ಮಾಡಿದ್ರೆ ನಿಜವಾಗ್ಲೂ ನಾವು ಸಕ್ಸಸ್ ಮಾಡಲಿಕ್ಕೆ ಇವತ್ತಿನ ಸ್ಟೂಡೆಂಟ್ಗಳಿಗೆ ಭಾರಿ ಕೃಷಿ ಕ್ಷೇತ್ರದಲ್ಲಂತೂ ಅದ್ಭುತವಾಗಿ ನಾವು ಬೆಳವಣಿಗೆ ಮಾಡ್ಕೋಬಹುದು ಸರ್. ಈಗ ಏನು ನಿಮ್ಮ ತೋಟ ಇದೆಯೋ ಇಲ್ಲಿ ತೆಂಗಿನ ತ್ಯಾಜ್ಯ ಸಿಗುತ್ತೆ, ಅಡಿಕೆ ತ್ಯಾಜ್ಯ ಸಿಗುತ್ತೆ, ಬಾಳೆದು ಕೂಡ ಒಂದಷ್ಟು ತ್ಯಾಜ್ಯ ಸಿಗುತ್ತೆ, ಇದೆಲ್ಲವನ್ನು ಕೂಡ ಹೇಗೆ ಸದ್ಬಳಕೆ ಮಾಡ್ತಾ ಇದ್ದೀರಿ? ಏನು ಮಾಡಲ್ಲ ಸರ್, ಎಲ್ಲ ವರ್ಕರ್ಸ್ ಕೈಲಿ ಒಂದು 5 ಜನ ಒಂದು ಹೆಣ್ಣಾಳು ಬಂದ್ಬಿಟ್ರೆ, ಇಲ್ಲ ಒಂದು 5 ಜನ ಗಂಡಾಳು ಬಂದ್ರೆ, ಬಿದ್ದಿರೋ ರಾ ಮೆಟೀರಿಯಲ್ಸ್ ಎಲ್ಲ ಗಿಡ ಸುತ್ತ ಹಾಕಿಸ್ತೀವಿ. ಯಾವ ಡಸ್ಟು ಕೂಡ ಇರ್ಕೂಡುದು, ಇರೋದೆಲ್ಲವೂ ಕೂಡ ಬುಡಿಸುತ್ತಾ ಇರುತ್ತೆ. ನೀವು ಮುಂದಿನ ಒಂದು 6 ತಿಂಗಳು ಬಿಟ್ಟು ಬಂದು ನೋಡಿ, ಆ ಡಸ್ಟೇ ಇರಲ್ಲ, ಎಲ್ಲವೂ ಕೂಡ ಆ ಮಳೆನಲ್ಲಿ ಕಳೆಯುತ್ತೆ. ಕಳೆದು ಎರೆಹುಳುಗಳಿಗೆ ಫುಡ್ ಆಗುತ್ತೆ, ಸೂಕ್ಷ್ಮ ಜೀವಿಗಳಿಗೆ ಒಂದು ನೆರಳಾಗುತ್ತೆ. ಹಾಗಾಗಿ ಕಳೆ ಬರೋದು ಒಂದ್ ಸ್ವಲ್ಪ ಕಮ್ಮಿ ಆಗ್ತದೆ. ನಾವು ಹೊದಿಕೆ ಕೊಟ್ಟಾಗ ಕಳೆ ಬಂದ್ರು ಕೂಡ ನಾವು ರಬ್ಬರ್ ಬೇಸಿಯಲ್ಲಿ ಹೊಡ್ಕೊಳ್ತೀವಿ, ತೋಟನ ಕ್ಲೀನ್ ಮಾಡ್ಕೊಳ್ತೀವಿ. ಎಷ್ಟು ದಿವಸಕ್ಕೊಂದ್ಸರಿ ಕಳೆ ಹೊಡಿತೀರಿ ಸರ್? ನಾವು ಡಿಸೆಂಬರ್ ಅಲ್ಲಿ ಫಸಲು ತಗೊಂಡ್ರೆ, ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ವರೆಗೂ 7 ತಿಂಗಳವರೆಗೂ ನಾವು ತೋಟದಲ್ಲಿ ಏನು ಕೆಲಸ ಮಾಡಲ್ಲ. ಬಿದ್ದ ರಾ ಮೆಟೀರಿಯಲ್ಗಳನ್ನ ಬುಡಿಸುತ್ತ ಹಾಕ್ತೀವಿ, ಅದೊಂದು ಬಿಟ್ರೆ ಇನ್ನ ನಾವು ಜೂನ್ ತಿಂಗಳಲ್ಲಿ ಒಂದ್ಸರಿ ನಾವು ರಬ್ಬರ್ ಬ್ರಷಲ್ಲಿ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ. ಕ್ಲೀನ್ ಮಾಡ್ಕೊಂಡ್ರೆ ಇನ್ನೆರಡು ತಿಂಗಳು ನಾವು ಕ್ಲೀನ್ ಮಾಡಲ್ಲ. ಜೂನ್, ಜುಲೈ, ಆಗಸ್ಟ್ ಅಲ್ಲಿ ಒಂದು ಮಾಡಿದ್ರೆ ಮತ್ತೆ ನವೆಂಬರ್ ಅಲ್ಲಿ ಮಾಡ್ಕೊಡ್ತೀವಿ. ವರ್ಷದಲ್ಲಿ 3 ಸರಿ ಕಟಾವು ಮಾಡ್ಬಿಟ್ಟು ಅಲ್ಲಿ ಬಿದ್ದಂತ ಹಣ್ಣು ತಗೊಳ್ಳೋದಕ್ಕೆ, ಆ ಬಿದ್ದು ಕಾಯಿ ತಗೊಳ್ಳೋದಕ್ಕೆ, ಕುಯ್ಲು ಮಾಡೋದಕ್ಕೆ ಅನುಕೂಲ ಆಗಲಿ ಅನ್ನೋ ನಿಟ್ಟಲ್ಲಿ ನಾವು 3 ಕಟಿಂಗ್ಸ್ ಕಳೆ ಮಾಡ್ಕೊಳ್ತೀವಿ. ಜೀವಾಮೃತವನ್ನ ಹೇಗೆ ಮಾಡ್ಕೊಳ್ತಿದ್ದೀರಾ ಮತ್ತೆ ಎಷ್ಟು ದಿವಸಕ್ಕೊಂದ್ಸರಿ ಅದನ್ನ ಉಪಚರಿಸ್ತೀರಿ? ಸರ್, ಜೀವಾಮೃತ ಬಂದ್ರೆ ನಮಗೆ 1 ಕೆಜಿ ಸಗಣಿ, 10 ಕೆಜಿ ಗಂಜಲ ಹಾಕೊಂಡು, 2 ಕೆಜಿ ಬೆಲ್ಲ ಹಾಕಿ, 1-2 ಕೆಜಿ ಕಡಲೆ ಹಿಟ್ಟು ಹಾಕೊಂಡ್ಬಿಟ್ಟು ನಾವು 1-7 ದಿವಸ ಪ್ರತಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರೊಟೇಟ್ ಮಾಡಿ ಅದನ್ನ 1-5 ದಿವಸ 6 ದಿವಸ ಕಳೆದ ತಕ್ಷಣ 7ನೇ ದಿವಸ ಎಲ್ಲ ಮರಕ್ಕೂ 3-3 ಲೀಟರ್ 4-4 ಲೀಟರ್ ಬಿಟ್ಬಿಡ್ತೀವಿ ಸರ್. ಬಿಟ್ಟು ಕೆಲಸ ಮಾಡ್ತೀವಿ. ಬಟ್ ನಮ್ಗೆ ಏನಾಗಿದೆ, ದೇಶೀಯ ಆಕಳ ಗಂಜಲ, ದೇಶೀಯ ಆಕಳ ಒಂದು ಸಗಣಿ ಸಿಗ್ತಾ ಇಲ್ಲ ನಮಗೆ. ನಾವು ಸಾಕೋಣ, 5-6 ಹಸು ಒಂದು ಗೋಶಾಲೆ ಮಾಡೋಣ ಅಂದ್ರೆ ಅವನ್ನ ಅಲ್ಲೇ ಕಟ್ ಹಾಕಿರ್ಬೇಕು. ಕಟ್ ಹಾಕಿದ್ರೆ ಅದಷ್ಟು ಉತ್ಪನ್ನವಾಗಿ ನಮಗೆ ಗಂಜಲ ಸಗಣಿ ಸಿಗಲ್ಲ. ಅದು ಹೊರಗಡೆ 8 ಗಂಟೆ ಮೇಯಲೇಬೇಕು, ಸೂರ್ಯನ ರಶ್ಮಿ ಅದರ ಮೈ ಮೇಲೆ ಬೀಳಲೇಬೇಕು, ಅದು ಓಡಾಡಬೇಕು. ಆಗಿದ್ದಾಗ ಮಾತ್ರ ಅದು ಸಕ್ಸಸ್ಫುಲ್ ಆಗಿ ನಮಗೆ ಜೀವಾಮೃತ ಸಿಗುತ್ತೆ. ಆ ನಿಟ್ಟಲ್ಲಿ ನಮಗೆ ಈಗೆಲ್ಲ ದೇಶೀಯ ಆಕಳು ಕಮ್ಮಿ ಆಗಿರೋದ್ರಿಂದ, ನಾನು ಸಾಕೋಕ್ಕೆ ಕಷ್ಟ ಆಗಿರೋದ್ರಿಂದ ಏನೇನೋ ಸರ್ಕಸ್ ಮಾಡಿ ತಗೊಳ್ಳೋ ತರ ಮಾಡ್ತಾ ಇದೀವಿ. ಮತ್ತೆ ಈಗ ರೆಡಿಯಾಗಿ ಬರ್ತಕ್ಕಂಥ ಲಿಕ್ವಿಡ್ ಬೇಸಿನ ಕೆಲವು ಕಂಪನಿಗಳ ಒಂದು ಗೊಬ್ಬರವನ್ನು ತಗೊಂಡು ಅದನ್ನು ಕೂಡ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಸರ್. ಈಗ ತಾವು ಈ ಜೀವಾಮೃತವನ್ನು ಏನ್ ಮಾಡ್ತೀರ, ಅದನ್ನ ಯಾಂತ್ರಿಕವಾಗಿ ಕೊಡ್ತಾ ಇದ್ರ ಅಥವಾ ಕೈನಲ್ಲೇ ತಗೊಂಡು ಹೋಗ್ತೀರಾ? ಇಲ್ಲ, ಮ್ಯಾನ್ಯುವಲ್ ಆಗಿ ಕೊಡ್ತಾ ಇದ್ದೀವಿ ಸರ್. ಮ್ಯಾನ್ಯುವಲ್ ಆಗಿ ಏನು 200 ಲೀಟರ್ ನೀರಲ್ಲಿ ನಾವು ಏನು 10 ಕೆಜಿ ಸಗಣಿ, ಅದಕ್ಕೆ ಒಂದು 10 ಲೀಟರ್ ಗಂಜಲ ಹಾಕಿ, 2 ಕೆಜಿ ಬೆಲ್ಲ, 2 ಕೆಜಿ ಕಡಲೆ ಹಿಟ್ಟು ಹಾಕಿ ಏನು 7 ದಿವಸ ಮಾಡ್ತೀವಿ. ಆ ಬಂದದನ್ನ ನಾವು ರೆಡಿಯಾಗಿ ಅದನ್ನ 7 ದಿವಸದಲ್ಲಿ ಅದು ಭೂಮಿಗೆ ಹೋಗ್ಬಿಡ್ಬೇಕು. ಒಂದ್ ಮರಕ್ಕೆ 3 ಲೀಟರ್ ತರ ಕೊಟ್ಬಿಡ್ತೀವಿ ಸರ್. ಸುಮಾರು ಒಂದು 50 ಬ್ಯಾರಲ್ ಇಟ್ಕೊಂಡಿದೀವಿ, 50 ಬ್ಯಾರಲಲ್ಲೂ ಜೀವಾಮೃತ ಮಾಡ್ತೀವಿ, ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸರ್. ಈಗ ಅದಕ್ಕೆ ಬೇಕಾದಂತ ಸಗಣಿ ಗಂಜಲ ಇದೆಲ್ಲ ಹೆಂಗೆ ಪಡ್ಕೊಳ್ತೀರಿ? ನಾವು ಒಂದಿಷ್ಟು ಏನ್ ಮಾಡ್ತಾ ಇದೀವಿ ಅಂದ್ರೆ, ಹೊರಗಡೆಯಿಂದ ನಮ್ಮ ಎಲ್ಲೆಲ್ಲಿ ಸಾಕಿದ್ದಾರೆ ಅವ್ರ ಕಡೆಯಿಂದ ಒಂದ್ ಸ್ವಲ್ಪ ಸಗಣಿ ಎಲ್ಲ ತಗೊಳ್ತಾ ಇದೀವಿ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಈಗಾಗಲೇ ಗೋಶಾಲೆಗೆ 1 ಕೋಟಿವರೆಗೂ ಸಾಲವನ್ನ ಮಂಜೂರು ಮಾಡುವಂತ ಒಂದು ಇದಿದೆ, ಸಿಸ್ಟಮ್ ಇದೆ. ಒಂದು ದೊಡ್ಡ ಮಟ್ಟದಲ್ಲಿ ಗೋಶಾಲೆ ಮಾಡಬೇಕು, ಅದು ಮನೆ ಹತ್ರನೇ ಗೋಶಾಲೆ ಮಾಡಿ ನಾನು ಜೀವಾಮೃತನ ಒಂದು ಬ್ಯಾರಲ್ 100 ರೂಪಾಯಿಗೆ ರೈತರಿಗೆ ಸೇಲ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನೆಕ್ಸ್ಟ್ ಒಂದು ಘಟಕ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಒಂದು 20-30 ರಾಸು ಕಟ್ಟಾಕಬೇಕು. ನಂದು ಒಂದು 5 ಎಕರೆ ಲ್ಯಾಂಡ್ ಡ್ರೈ ಲ್ಯಾಂಡ್ ಇದೆ. ಆ ಡ್ರೈ ಲ್ಯಾಂಡ್ ಅಲ್ಲಿ ಅದನ್ನ ಸುತ್ತ ತಂತಿಬೇಲಿ ಮಾಡಿ ಅವನ್ನ ಅಲ್ಲಿ ಬಿಡಬೇಕು. ಒಂದು 8 ಗಂಟೆ ಬಿಟ್ಟಾದ್ಮೇಲೆ ಮತ್ತೆ ಅವ್ರು ತಗೊಬಂದು ಮತ್ತೆ ಕೊಟ್ಟಿಗೆ ಸಿಸ್ಟಮ್ ಅನ್ನು ಕೂಡ ಆಧುನಿಕವಾಗಿ ಮಾಡಿಕೊಂಡು ಅದು ಕೊಟ್ಟಿಗೆ ನೀರು ಮತ್ತೆ ಸಗಣಿ ಎಲ್ಲ ತೊಳೆದಿದ್ದೆಲ್ಲವೂ ಕೂಡ ಒಂದೊಂದು ಟ್ಯಾಂಕರ್ಗೆ ಹೋಗೋ ತರ ವ್ಯವಸ್ಥೆ ಮಾಡಿ ಅದನ್ನ ಜೀವಾಮೃತ ಮಾಡಿ ಆ ಜೀವಾಮೃತನ ರೈತರಿಗೆ ಕೊಡುವಂತ ಒಂದು ಕಾನ್ಸೆಪ್ಟ್ ಈಗಾಗಲೇ ಕೇಂದ್ರ ಸರ್ಕಾರದವರು ಒಂದು ಪ್ರಾಯೋಜಕವಾಗಿ ಮಾಡಿದ್ದಾರೆ. ಅದು ಬ್ಯಾಂಕಿಂದ ಸಾಲನೂ ಸಿಗುತ್ತೆ. ಆ ನಿಟ್ಟಲ್ಲಿ ಒಂದು ಏನು 1 ಕೋಟಿ ಸಾಲ ಸಿಕ್ಕಿದ್ರೆ ಕೇಂದ್ರ ಸರ್ಕಾರ 35 ಲಕ್ಷ ಸಬ್ಸಿಡಿ ಕೊಡುತ್ತೆ, ರಾಜ್ಯ ಸರ್ಕಾರ 15 ಲಕ್ಷ ಸಬ್ಸಿಡಿ ಕೊಡುತ್ತೆ, 50 ಲಕ್ಷ ತೀರೆ ಹೋಗ್ಬಿಡುತ್ತೆ. ಇನ್ನ ಬಂದಂತ 50 ಲಕ್ಷ ಸಾಲನ ನಾವು ಏನು ಸೇಲ್ ಮಾಡ್ತೀವಿ, ಒಂದೊಂದು ಬ್ಯಾರಲ್ 100 ರೂಪಾಯಿಗೆ ರೈತರಿಗೆ, ಅದರಲ್ಲಿ ನಾವು ಲೋನ್ ಅನ್ನ ಕ್ಲಿಯರ್ ಮಾಡ್ಕೊಡುವಂತ ಸಬ್ಜೆಕ್ಟ್ನ ನನ್ನ ತಲೆಯಲ್ಲಿದೆ, ಮಾಡಬೇಕು ಅಂತ ಭಗವಂತ ಶಕ್ತಿ ಕೊಡ್ಲಿ ಅಂತ ಕೇಳ್ತೀನಿ ಸರ್. ನಿಮ್ಮ ಸಾವಯವ ಕೃಷಿಗೆ ಈ ಜೈವಿಕ ಗೊಬ್ಬರಗಳು ಎಷ್ಟರ ಮಟ್ಟಿಗೆ ಅನುಕೂಲವನ್ನ ಮಾಡ್ತಾ ಇದಾವೆ? ಸಾವಯವ ಕೃಷಿಗೆ ಜೈವಿಕ ಔಷಧಿ ಅಂತ ಅಂದ್ರೆ ನಿಜವಾಗ್ಲೂ ಅದ್ಭುತವಾಗಿ 100%, 1000% ಅದಕ್ಕೆ ಏನು ಭೂಮಿಗೆ ಬೇಕೋ ಆ ಭೂಮಿಯನ್ನು ಅಮೃತ ಮಾಡಲಿಕ್ಕೆ ಒಂದು ಜೈವಿಕ ಔಷಧಿ ತುಂಬಾ ಸಹಕಾರಿಯಾಗಿದೆ ಸರ್. ನೋಡಿ, ಇಷ್ಟೆಲ್ಲ ಹಿಂಗೆಲ್ಲ ನಾವು ಸಾವಯವದಲ್ಲಿ ಇಟ್ಕೊಂಡ್ರು ಕೂಡ ನನ್ನ ತೋಟದಲ್ಲಿ DCC ಒಂದೊಂದೆಲ್ಲವನ್ನ ಕಾಣ್ತಾ ಇದೆ. ಅದನ್ನ ನಿರ್ಮೂಲನೆ ಮಾಡ್ಲಿಕ್ಕಾಗಲ್ಲ. ಏನಕ್ಕೆ? ಗಾಳಿಲಿ ಬರುತ್ತೆ, ಎಲ್ಲೋ ಒಬ್ಬ ರೌಂಡ್ ಆಫ್ ಹೊಡಿತಾ ಇರ್ತಾನೆ, ಎಲ್ಲೋ ಒಂದು ಕಳೆನಾಶಕ ಹೊಡಿತಾ ಇರ್ತಾನೆ, ಅದು ಗಾಳಿಲಿ ಬಂದು ನಮ್ಮ ಮರಕ್ಕೆ ಅಟ್ಯಾಕ್ ಆಗುತ್ತೆ. ಮತ್ತೆ ನೀರಲ್ಲಿ ನಾವೆಲ್ಲೂ ಕೂಡ ನೀರನ್ನು ವಿಷ ಮಾಡ್ತಾ ಇದೀವಿ, ಗಾಳಿ ವಿಷ ಮಾಡ್ತಾ ಇದಾರೆ. ಹಾಗಾಗಿ ನಾನೊಬ್ಬ ಸಾವಯವದಲ್ಲ ಅಂದ್ರೆ ಪರಿಪಕ್ವವಾಗಿ 100% ನಾನು ಸಾವಯವ ಮಾಡಕ್ ಆಗ್ತಾ ಇಲ್ಲ. ಒಂದು 80% ನಾನು ಕವರ್ ಮಾಡ್ತಾ ಇದ್ದೀನಿ, ಆ 20% ನಾನು ಏನು ಮಾಡಕ್ ಆಗ್ತಾ ಇಲ್ಲ ಸರ್. ತಾವಾಗ್ಲೇ ಹೇಳ್ತಾ ಇದ್ರಿ, ಈ ಸಾವಯವ ಕೃಷಿಯನ್ನ ಅಂತದ್ದು ತುಂಬಾ ಪೂರಕವಾಗಿರುತ್ತೆ, ಸಹಾಯ ಮಾಡುತ್ತೆ. ಯಾರಾದ್ರೂ ಹೊಸದಾಗಿ ಕೃಷಿ ಮಾಡ್ತೀವಿ ಅಂತ ಹೇಳಿ ಬರುವವರಿಗೆ ಸಾವಯವ ಕೃಷಿಯನ್ನೇ ಮಾಡಿ ಅಂತ ಹೇಳಿ ನಾನು ತಿಳಿ ಹೇಳ್ತೀನಿ ಅನ್ನ ಅಂತ ಮಾತುಗಳನ್ನ ಹೇಳ್ತಾ ಇದ್ರಿ. ಸಾವಯವ ಕೃಷಿಯನ್ನ ನಂಬಿಕೊಂಡು ಒಂದು ಒಳ್ಳೆಯ ಬದುಕನ್ನ ಕಟ್ಕೋಬಹುದು ಸರ್? ಈಗ ಇದೊಂದು ಮುಖ್ಯವಾದ ಪ್ರಶ್ನೆ ಕೇಳ್ಬಿಟ್ರಿ ನೀವು. ಆಹಾರವನ್ನ ಬೆಳೆದು ತಿನ್ನುವಂತ ಪದ್ಧತಿ ಬಂದದ್ದು 5000 ವರ್ಷಗಳ ಹಿಂದೆ ಸಿಂಧು ಮತ್ತು ನಾಗರಿಕತೆ ಬಯಲಿನಲ್ಲಿ ಬಂದಿದೆ. ಅಲ್ಲಿಂದ ಇಲ್ಲಿವರೆಗೆ ಹೆಚ್ಚು ಕಮ್ಮಿ 1940 ಇಸ್ವಿಗೆ ಬರೋಣ, ನಮ್ಮ ಸ್ವತಂತ್ರ ಬರಕ್ಕಿಂತ ಪೂರ್ವದಲ್ಲಿ ಎಲ್ಲರೂ ಕೂಡ ನಮ್ಮ ರೈತ ಬಾಂಧವರೆಲ್ಲರೂ ಮಾಡ್ತಿದ್ದು ಸಾವಯವನೇ. ಎಲ್ಲ ದೇಶೀಯ ಆಕಳು ಸಾಕೊಳ್ಳೋರು, ಸಗಣಿ ಗೊಬ್ಬರ ಹಾಕೊಳ್ಳೋರು, ಹೊಲಕ್ಕೆ ಹಾಕೊಳ್ಳೋರು, ಅಲ್ಲಿಯ ಹಸಿರಿಯಲ್ಲೇ ಬೆಳ್ಕೊಳ್ಳೋರು, ಗದ್ದೆ ಬೆಳಿಬೇಕಾದ್ರೂ ಸೆಣಬು ಹಾಕೊಂಡು ತುಣಿದು ಮಾಡಿ ಎಲ್ಲ ಬೆಳೀತಾ ಇದ್ರು. ಅವತ್ತೇನು ಅವ್ರ ಕೆಮಿಕಲ್ ಇರಲಿಲ್ಲ ಕೈಲಿ. ಯಾವಾಗ ನಮ್ಗೆ ಹಸಿರು ಕ್ರಾಂತಿ ಆಯ್ತು, ಆಧುನೀಕರಣ ಯಾವಾಗ ಬಂತು, ಮತ್ತೆ ಹೈಬ್ರಿಡ್ ತಳಿಗಳು ಬಂತು, ಜನಸಂಖ್ಯೆ ಜಾಸ್ತಿ ಆಯ್ತು, ಆಹಾರ ಉತ್ಪಾದನೆ ಜಾಸ್ತಿ ಆಗ್ಬೇಕು ಅಂತ ಹೇಳಿ ನಮ್ಗೆ ಯಾವಾಗ ಕೆಮಿಕಲ್ನ ಪರಿಚಯ ಮಾಡಿದ್ರೋ ಅಲ್ಲಿಂದ ನಮಗೆ ಪ್ರಾರಂಭ ಆಯ್ತು ನಮ್ಮ ಭೂಮಿಯೆಲ್ಲ ಹಾಳು ಮಾಡ್ಲಿಕ್ಕೆ. ಈ ಸಾವಯವದಲ್ಲಿ ಬರೋ ತರ ಏನಾದ್ರೂ ಮಾಡಿ, ಒಂದು 3 ಎಕರೆ ಇದೆ ಅನ್ಕೊಳ್ಳಿ, 3 ಎಕರೆನಲ್ಲಿ ಅವರು 1/2 ಎಕರೆ ಸಾವಯವ ಮಾಡ್ಕೊಳ್ಳಿ, ಅವ್ರ ಮನೆಗೆ ಬೇಕಾದಂತ ಉತ್ಪನ್ನಗಳನ್ನು ಬೆಳ್ಕೊಂಡು ತಿನ್ಕೊಳ್ಳಿ, ಮಿಕ್ಕಿದ ಬೇಕಾದ್ರೆ ನಿಧಾನಗತಿನಲ್ಲಿ ಆ ಕೆಮಿಕಲ್ ಅನ್ನ ಬಿಡ್ತಾ ಬರಲಿ. ಹಾಗಾಗಿ ಇವತ್ತಿನ ಯಂಗ್ಸ್ಟರ್ಗಳು ನಿಜವಾಗ್ಲೂ 1-2 ಎಕರೆ ಭೂಮಿ ಇದ್ದು ಸಾವಯವದಲ್ಲಿ ಮಾಡ್ಕೊಂಡ್ರೆ ನಿಜವಾಗ್ಲೂ ಅವ್ನು ಎಲ್ಲೂ ಪಟ್ಟಣದಲ್ಲಿ ಹೋಗ್ಬೇಕಾಗಿಲ್ಲ. ನೋಡಿ ಸರ್, ಒಬ್ಬ ಇಂಜಿನಿಯರ್ ಮಾಡಿರೋನು ಒಂದು ಪಟ್ಟಣಕ್ಕೆ ಹೋದ್ರೆ 35,000 ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ. ಅವನು ಬಸ್ಸಲ್ಲಿ ಓಡಾಡಬೇಕು, ಮಾಡಬೇಕು, ಪರಿಸರ ಮಾಲಿನ್ಯದೊಳಗಡೆ ಕೆಲಸ ಮಾಡಬೇಕು, ಆಮೇಲೆ ಟೆನ್ಷನ್ನಲ್ಲಿ ಕೆಲಸ ಮಾಡಬೇಕು. ಹಾಗಾಗಿ 1-2 ಎಕರೆ ಇದ್ರೆ ನಿಜವಾಗ್ಲೂ ಅವನು ನಿಜವಾಗ್ಲೂ ಒಂದು 10 ಫ್ಯಾಮಿಲಿನ ಸಾಕ್ಬೋದು ಸರ್. ಈಗ ಸಾವಯವ ಕೃಷಿ ಮಾಡ್ತೀನಿ ಅಂತ ಅಂತ ಅಂದಾಗ ಹೇಗೆ ಮಾಡೋಂಥದ್ದು? ಯಾಕೆ ಅಂತ ಅಂದ್ರೆ ಅದು ಲಾಭದಾಯಕ ಆಗಬೇಕು ಮತ್ತೆ ನಿರಂತರವಾಗಿ ನಮಗೆ ಆದಾಯ ಅನ್ನೋಂಥದ್ದು ಬರಬೇಕು. ನಾನು ಸಾವಯವ ಕೃಷಿ ಮಾಡ್ತೀನಿ ಅಂತ ಅನ್ಕೊಂಡು ಸುಮ್ಮನೆ ಅದು ಯಾವಾಗಲೂ ವರ್ಷದಲ್ಲಿ ಒಂದ್ಸರಿ ಎಷ್ಟೋ ಬಂದ್ರಾಯ್ತು ಹೋದ್ರಾಯ್ತು ಅನ್ನೋ ಥರದ್ದಲ್ಲ, ನಿರಂತರವಾಗಿ ಆದಾಯನೂ ಕೂಡ ಬರಬೇಕು. ಆ ಥರ ಹೇಗೆ ಯೋಜಿತವಾಗಿ ಮಾಡಬೇಕು ಅಂತಾರೆ? ನೋಡಿ, ನಮ್ಮ ರೈತರು ಎಲ್ಲ ತಮ್ಮ ಭೂಮಿಗಳನ್ನ ಈಗಾಗಲೇ ಕೆಮಿಕಲ್ನಲ್ಲಿ ಹಾಳು ಮಾಡಿ ಇಟ್ಟಿದ್ದಾರೆ. 100ಕ್ಕೆ ಹೆಚ್ಚು ಕಮ್ಮಿ 98 ಜನ ಕೆಮಿಕಲ್ ಅಲ್ಲಿ ಹಾಳು ಮಾಡಿ ಇಟ್ಟಿದ್ದಾರೆ. ಇನ್ 2% ನರೇ ಒಂದ್ ಸ್ವಲ್ಪ ಸಾವಯವದಲ್ಲಿ ಇಟ್ಕೊಂಡಿರೋದು. ಈಗ ಎಕ್ಸಾಂಪಲ್, ನಾನೇ ನನ್ನಲ್ಲಿರೋ ಇನ್ನ 10 ಎಕರೆ ಭೂಮಿನ ನಾನು ಕೆಮಿಕಲ್ ಹಾಕಿ ಬೆಳಿಬೇಕ ಬಂದಿದೆ. ಅದು ನಾನು ಅಲ್ಲಿ ಏನು ಸಾವಯವ ಮಾಡಿ ನಾನು ಬೆಳಿಲಿಕ್ಕಾಗಲ್ಲ. ಜೋಳನ ಸಾವಯವ ಮಾಡಿ ಆಗುತ್ತೆ, ಅಷ್ಟೊಂದು ತಾಳ್ಮೆ ಬೇಕು. ಯಾಕೆಂದ್ರೆ ಸಾವಯವ ಅನ್ನೋದು ಒಂದೇ ವರ್ಷದಲ್ಲಿ ರಿಸಲ್ಟ್ ಕೊಡೋ ಹಂಗಲ್ಲ. ಅದು ನಿರಂತರವಾಗಿ 3 ವರ್ಷ ಅಡಾಪ ಇರಬೇಕು ಭೂಮಿ. ಈಗ ಕೆಮಿಕಲ್ ಅಲ್ಲಿ ಮಾಡಿ ಏನೋ ಬೆಳೀತಾ ಇದ್ದಾನೆ, ಅವ್ನು ಸಾವಯವಕ್ಕೆ ತರಬೇಕು ಅಂದ್ರೆ ನಾನು 3 ವರ್ಷ ಬೇಕಾಗುತ್ತೆ. 3 ವರ್ಷದೊಳಗೆ ಮಣ್ಣನ್ನು ಪರಿವರ್ತನೆ ಮಾಡಿಸಿ ಅನಂತರ ಅವನಿಗೆ 4ನೇ ವರ್ಷದಿಂದ ಅವನು ಹೇಳಿದ ಇಳುವರಿನ ನಾವು ತರಬಹುದು ಸರ್. ಆ ನಿಟ್ಟಲ್ಲಿ ನಮ್ಮ ರೈತರು ತಾಳ್ಮೆಯಿಂದ ಕೆಲಸ ಮಾಡಬೇಕಾಗಿರುತ್ತೆ. ಒಂದು ನಿಮ್ಮಲ್ಲಿರೋ ಭೂಮಿಯನ್ನ 2 ಭಾಗ ಮಾಡ್ಕೊಳ್ಳಿ. ಒಂದು ಕೆಮಿಕಲ್ ಅನ್ನ ನೀವು 10 ಚೀಲ ಹಾಕೋದ್ರ ಬದಲು 5 ಚೀಲ ಹಾಕೊಳ್ಳಿ. ಅದ್ರ ಜೊತೆಗೆ ಒಂದಿಷ್ಟು ಆರ್ಗ್ಯಾನಿಕ್ ಇರ್ತಕ್ಕಂಥ ವಸ್ತುಗಳನ್ನು ನೀವು ಹಾಕ್ಕೊಳ್ಳಿ. ದನಿ ಗೊಬ್ಬರ ಸೇರಿಸ್ಕೊಳ್ಳೋದಿರ್ಬೋದು, ಕುರಿ ಗೊಬ್ಬರ ಸೇರಿಸ್ಕೊಳ್ಳೋದಿರ್ಬೋದು ಮಾಡಿ. ಕೋಳಿ ಗೊಬ್ಬರನ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ. ಅದು ಏಕೆಂದರೆ ಕೋಳಿ ಗೊಬ್ಬರದಲ್ಲಿ ಅದು 45 ದಿವಸಕ್ಕೆ 2 ಕೆಜಿ ಬರೋ ಥರ ಮಾಡಬೇಕು ಕೋಳಿನ ಅಂತಂದರೆ. ನಮ್ಮ ನಾಟಿ ಕೋಳಿನ ನೋಡಿ, ಒಂದು ಮರಿನ ಬಿಟ್ಟರೆ ನೀವು 2 ಕೆಜಿ ಮಾಡಬೇಕು ಅಂತಂದರೆ ನೀವು 9 ತಿಂಗಳು ಕಾಯಬೇಕು. ಹಾಗಾಗಿ ಈಗ ಒಂದೂವರೆ 1.5 ಆಗ್ಬಿಡುತ್ತೆ. ಮತ್ತೆ ಅದೆಲ್ಲ ಓಡಾಡಿ ಓಡಾಡಿ ತುಂಬ ಉತ್ಕೃಷ್ಟವಾದಂಥ ಒಂದು ಕೋಳಿ ಆಗುತ್ತೆ ಅದು. ಹಾಗಾಗಿ ಈಗ ಎಲ್ಲ ನಾವು ಸಡ್ಡಲ್ಲೇ ಸಾಕಿರೋದ್ರಿಂದ ಕೋಳಿಗಳ ಅವಕ್ಕೆ ಏನೆಲ್ಲ ಫುಡ್ ತಿನ್ನಿಸಿ ಅದರ ಮಾಂಸಖಂಡಗಳನ್ನು ಜಾಸ್ತಿ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೀವಿ ಹೊರತು ಅದರಲ್ಲಿರೋ ಮೂಳೆಗಳು ಸ್ಟ್ರೆಂತ್ ಆಗ್ಲಿಕ್ಕೆ ಮಾಡಿಕೊಡ್ತಾ ಇಲ್ಲ ನಾವು. ಆ ನಿಟ್ಟಿನಲ್ಲಿ 45 ದಿವಸಕ್ಕೆ 2 ಕೆಜಿ ಆಗ್ಬಿಡುತ್ತೆ. ಅಂಥ ಗೊಬ್ಬರವೆಲ್ಲ ನಮ್ಮ ಭೂಮಿಗೆ ತುಂಬ ಹಾನಿಕರವಾಗಿ ಕೆಲಸ ಮಾಡ್ತವೆ. ಹಾಗೆ ನಿಟ್ಟಲ್ಲಿ ಕೋಳಿ ಗೊಬ್ಬರ ಯಾವ ಕಾರಣಕ್ಕೂ ದಯಮಾಡಿ ಸ್ವಲ್ಪ ಅವಾಯ್ಡ್ ಮಾಡಿ. ಅದನ್ನ ಅವಾಯ್ಡ್ ಮಾಡ್ಕೊಂಡು ನಾವು ಮಾಡ್ಕೊಂಡು ಹೋಗೋ ಅಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. ಅದರಲ್ಲೂ ಕೂಡ ಈ ಕುರಿ ಗೊಬ್ಬರ ಅದೊಂದು ಕಮರ್ಷಿಯಲ್ ಆಗೋಗ್ಬಿಟ್ಟಿದೆ. ಕುರಿ ಗೊಬ್ಬರ ಹೇಗೆ ಗೊತ್ತಾ ಸರ್? ನೋಡಿ, ಈಗ ಹಿಂದೆಲ್ಲ ಭೂಮಿಯೆಲ್ಲ ಸಾವಯವದಲ್ಲಿತ್ತು, ಯಾರ ರೈತರ ತಕ್ಕ ಹೋಗಿ ಎಲ್ಲ ಸಾವಯವನೇ ಇತ್ತು. ಯಾವ ಕೆಮಿಕಲ್ ಬಂದ್ಮೇಲೆ, ಈ ಕೆಮಿಕಲ್ 60, 70, 80, 90 ಇಸ್ವಿವರೆಗೂ ಏನೂ ಇರಲಿಲ್ಲ, ಕೆಮಿಕಲ್ ಅಷ್ಟೊಂದು ಎಫೆಕ್ಟಿವ್ ಆಗಿರಲಿಲ್ಲ ಸರ್. ಈ 2000 ಇಂದ ಈಚೆಗೆ ತುಂಬಾ ಕೆಮಿಕಲ್ ಆಗಿ ಹೋಗಿದೆ. ಈಗ ಎಕ್ಸಾಂಪಲ್ ಕುರಿ ಗೊಬ್ಬರ ಏನಕ್ಕೆ ನಾನು ಸಜೆಷನ್ ಮಾಡಲ್ಲ ಅಂತಂದ್ರೆ, ನೋಡಿ, ಎಲ್ಲೋ ಒಂದ್ ಕಡೆ ಕುರಿ ಸಾಕಿರೋರು, 1000 ಕುರಿ 2000 ಕುರಿ ಸಾಕಿರೋರು, ಅವರೆಲ್ಲ ಹೊರಗಡೆ ಹೊಡ್ಕೊಂಬರ್ತಾರೆ. ಈಗ ಎಲ್ಲೋ ಒಂದ್ ಕಡೆ ಶುಂಠಿ, ನಾನು 1 ಎಕರೆ ಶುಂಠಿ ಹಾಕ್ಬಿಟ್ಟಿದ್ದೀನಿ, ಅದಕ್ಕೆ ಏನೆಲ್ಲಾ ವಿಷ ಉಣಿಸಿ ಶುಂಠಿ ತೆಗ್ದಿದ್ದೀನಿ. ಶುಂಠಿ ಹಾಗೆ ಬರಲ್ಲ, ಅದು ವಿಷ ಉಣಿಸಿದ್ರೆ ಬರೋದು. ಒಂದು ವಾರಕ್ಕೊಂದು ವಿಷ ಹೊಡೆದು ತಗೋಬೇಕಾಗಿದೆ. ಈ ಕೋಸು ಅಷ್ಟೇ, ಸಾವಯವದಲ್ಲಿ ತೆಗಿಬಹುದು, ಆ ಒಂದು ಮೈಂಡ್ ಇಲ್ಲ ನಮ್ಮ ರೈತರಲ್ಲಿ. ಹಾಗಾಗಿ ಅಲ್ಲಿ ಶುಂಠಿ ತೆಗೆದಿರೋ ಜಾಗದಲ್ಲಿ ಶುಂಠಿ ಎಲ್ಲ ಕಿತ್ತು ಎಲ್ಲ ಹಳ ಹುಟ್ಟಿರುತ್ತೆ, ಕಳೆ ಎಲ್ಲ ಹುಟ್ಟಿರುತ್ತೆ. ಕುರಿ ಕರ್ಕೊಂಡ್ಬರ್ತಾನೆ, ಅದನ್ನು ಮೇಯಿಸ್ಬಿಡ್ತಾನೆ. ಆ ಕಳೆ ಬೆಳೆದಿರೋದು ಎಲ್ಲಿಂದ? ಅಲ್ಲೂ ಕೂಡ ವಿಷಕಾರಿಯ ವಸ್ತು ಇರೋದ್ರಿಂದ ಅದು ಬೆಳೆದಿದೆ. ಕುರಿ ತಿಂದಾಗ ಏನಾಗುತ್ತೆ? ಕುರಿಕೇನು ಕೂಡ ಒಂದ್ ಸ್ವಲ್ಪ ಕೆಮಿಕಲ್ ಅಲ್ಲಿ ಇರುತ್ತೆ. ಆಗ್ಲೇ ಒಂದ್ ಮಾತು ಹೇಳ್ತಾ ಇದ್ರಿ, ಯಾರೇ ಕೃಷಿಯನ್ನ ಮಾಡಿ ಒಂದಷ್ಟು ತೋಟಗಾರಿಕೆ ಬೆಳೆಗೆ ಕಡ್ಡಾಯವಾಗಿ ಹೋಗ್ಲೇಬೇಕು ಅಂತ ಹೇಳಿ ನಾನು ಒತ್ತಾಯ ಪೂರ್ವಕವಾಗಿ ಹೇಳ್ತೀನಿ ಅನ್ನೋ ಅಂತ ಮಾತನ್ನ ಹೇಳ್ತಾ ಇದ್ರಿ. ಯಾಕೆ ಮತ್ತೆ ಇದರಿಂದ ಏನ್ ಅನುಕೂಲ ಆಗುತ್ತೆ ಅಂತೀರಿ? ನೋಡಿ ಸರ್, ಈಗ ನೀವೇನು ಭತ್ತ ರಾಗಿ ಏನು ಬೆಳೀತಾ ಇದ್ರಿ ಬೆಳ್ಕೊಳ್ಳಿ, ತೊಂದರೆ ಇಲ್ಲ, ಅದ್ ಬೆಳಿಲೇಬೇಕು, ಆಹಾರ ಉತ್ಪನ್ನಗಳು ಬೇಕೇ ಬೇಕು. ಇವತ್ತೇನ್ ಸರ್ ಜಗತ್ನಲ್ಲಿ ಕೃಷಿ ಇವತ್ತು ಏನು, ಎಲ್ಲಾ ರೈತರು 2 ವರ್ಷ ನೀವು ಕೈ ಬಿಟ್ರು ಕೂಡ ಆಹಾರ ಉತ್ಪಾದನೆ ಎಲ್ಲಿ ಬೇಕನ್ನೋ ತೋರಿಸ್ಬೋದು ಅಂತ ರೈತರುಗಳು ತುಂಬಾ ಜನ ಇದ್ದಾರೆ. ಬಟ್ ನಾವು ಆ ಒಂದು ಪದ್ಧತಿನ ಬಿಡ್ಲಿಕ್ಕಾಗಲ್ಲ, ಮನೆಯಲ್ಲೇ ಬೆಳಿಬೇಕು, ಮನೆಯಲ್ಲೇ ತಿನ್ಬೇಕಾಗಿ ಬರುತ್ತೆ. ಒಂದಿಷ್ಟು ತೋಟಗಾರಿಕೆ ಮಾಡ್ಕೊಂಡ್ರೆ, ಈಗ ಎಕ್ಸಾಂಪಲ್ ಆಗಿ ಒಂದು 100 ತೆಂಗಿನ ಮರ ಒಂದು ಕುಟುಂಬದಲ್ಲಿ, ಇಲ್ಲ ಒಂದು 500 ಅಡಿಕೆ, ಇಲ್ಲ 500 ನಿಂಬೆ, ಈ ತರ ತೋಟಗಾರಿಕೆ ಬೆಳೆ ಮಾಡ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಬದುಕನ್ನ ತುಂಬಾ ಸಾರ್ಥಕವಾಗಿ ಮಾಡ್ಕೋದು. ಪ್ರತಿ ತಿಂಗಳು ನಿಮ್ ಮನೆಗೆ 25,000 ರೂಪಾಯಿ ಸ್ಯಾಲ್ರಿ ಬಂದಂಗೆ ನಿರಂತರವಾದಂತ ಒಂದು ಆದಾಯ ಇರುತ್ತೆ. ಜಾಸ್ತಿ ಕೆಲಸ ಇರಲ್ಲ. ಚಂದ್ರಪಣ್ಣ, ತಿಪ್ಟೂರು ಈ ಕಡೆ ಸೈಡ್ಗೆಲ್ಲ ಹೋಗಿ ಒಂದ್ ಮರದಲ್ಲಿ 50 ಕಾಯಿ 75 ಕಾಯಿ ತೆಗಿತಾ ಇದಾರೆ. ನಾನು ಎಷ್ಟೋ ರೈತನ ಸಂದರ್ಶನ ಮಾಡಿದೀನಿ, 75 ಕಾಯಿ ಮರ್ತಕೋತಾ ಇದಾರೆ. ಯಾರ್ದೋ ಒಬ್ರು 200 ತೆಂಗಿನಕಾಯಿ ಇದೆ, ಮನೆ ಮನೆಯವರು ರೀತಿ ಕೇಳ್ತಾ ಇದ್ದಾರೆ, 200 ತೆಂಗಿನಕಾಯಿ ಇದೆ ಸರ್, 15,000 ತೆಗಿತೀನಿ ಅಂತ ಇದಾರೆ. ಅಲ್ಲಿ 40,000 ಕಾಯಿ ಬರುತ್ತೆ. 40,000 ಕಾಯಿ ಬರುವಂತ ಜಾಗದಲ್ಲಿ ಬರೀ 15,000 ತೆಗಿತಾ ಇದಾರೆ. ಇನ್ನ 15,000 ಅಂತ ಅಂದ್ರೆ 25,000 ಕಾಯಿ ಇಲ್ಲ. ಒಂದು ಕಾಯಿಗೆ 20 ರೂಪಾಯಿ, ನಂಗೆ 25,000 ಕಾಯಿಗೆ ಎಷ್ಟಾಯ್ತು? ಹೆಚ್ಚು ಕಮ್ಮಿ 5 ಲಕ್ಷ ರೂಪಾಯಿ ಲಾಸ್ ಆಯ್ತು. ಹಾಗಾಗಿ ಸಾವಯವದಲ್ಲಿ ಒಂದ್ ಸ್ವಲ್ಪ ಮಾಡ್ಕೊಂಡ್ರೆ ಬದುಕು ನಾವು ನಿಜವಾಗ್ಲೂ ಹಸನ್ ಮಾಡ್ಕೋಬಹುದು ಸರ್. ತಾವು ಏನು ಕೃಷಿಯನ್ನ ಮಾಡಬೇಕು ಅಂತ ಹೇಳಿ ಬಂದ್ರ, ಕೃಷಿಯನ್ನ ಮಾಡ್ಲಿಕ್ಕೆ ಬಂದ ನಂತರ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡ್ರಿ, ನಿಮ್ದೇ ಅಂತ ಯೋಚನೆಗಳನ್ನ ಇಲ್ಲಿ ಅನುಷ್ಠಾನ ಮಾಡಿದ್ರಿ, ಈ ತರದ್ದೆಲ್ಲದನ್ನು ಕೂಡ ಮಾಡಿದ್ರಿ. ತುಂಬಾ ಜನ ಹೇಳದೇನು ಅಂತ ಅಂದ್ರೆ ಕೃಷಿಯನ್ನ ಅಂತದ್ದು ಲಾಭದಾಯಕ ಅಲ್ಲ ಅಂತ ಹೇಳಿ, ತಮ್ಮ ಅನುಭವದಲ್ಲಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಸರ್, ನಮ್ ಕೃಷಿ ಲಾಭದಾಯಕ ಅಲ್ಲ ಅಂತ ಯಾವ ಕಾರಣಕ್ಕೂ ಯಾರು ಹೇಳಕ್ಕೆ ಆಗಲ್ಲ ಸರ್. ಮಾಡುವ ವಿಧಾನದಲ್ಲಿ ಮಾತ್ರ ಬದಲಾವಣೆ ಮಾಡಿಕೊಂಡಾಗ ಮಾತ್ರ ಆದಾಯ ಹೋಗಿದೆ. ನೋಡಿ, ಈಗ ನಾನು ಒಬ್ಬ ಏನು ಸಿಟಿನಲ್ಲಿ ಲೈಫ್ ಮಾಡ್ತಾ ಇದ್ದಾನೆ, ಒಬ್ಬ ಅಫಿಷಿಯಲ್ ಏನು ಲೈಫ್ ಮಾಡ್ತಾ ಇದ್ದಾನೆ, ಆ ಲೈಫ್ ಸ್ಟೈಲ್ನಲ್ಲಿ ನಾನು ಕಷ್ಟಪಟ್ಟಿದ್ದೀನಿ, ಇವತ್ತು ಅದ್ರ ಪ್ರತಿಫಲ ಉಣ್ತಾ ಇದ್ದೀನಿ. ಇವತ್ತು ತೋಟ ಮಾಡ್ಕೊಂಡಿದ್ದೀನಿ, ನಂದು ಗದ್ದೆ ಇದೆ, ಜೋಳ ಬೆಳಿತೀವಿ, ಏನೆಲ್ಲ ಬೆಳೆದ್ರು ಕೂಡ ಸುಂದರವಾಗಿ ಮನೆ ಮಾಡ್ಕೊಂಡಿದ್ದೀನಿ, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ಸ್ ಕೊಟ್ಟಿದ್ದೀನಿ, ಆರ್ಥಿಕವಾಗಿ ಏನಾದರೂ ಒಂದು ಪ್ರಾಬ್ಲಮ್ ಆದರೆ ಒಂದು ಬಲವಾಗಿ ನಿಲ್ಕೊಳ್ಳುವಂಥ ಒಂದು ತೋಟದ ಆದಾಯ ಇದೆ. ಈ ಬದುಕು ತುಂಬ ಸುಂದರವಾಗಿ ಮಾಡ್ಕೋಬಹುದು ಕೃಷಿ ಕ್ಷೇತ್ರದಲ್ಲಿ. ಅದು ಮಾಡುವ ವಿಧಾನದ ನಾವು ಫಸ್ಟ್ ತಿಳ್ಕೊಬೇಕಾಗಿದೆ ಸರ್. ನಮ್ಮ ರೈತ ಬಾಂಧವರಿಗೆ ತಾವೊಬ್ಬರು ಒಳ್ಳೆಯ ಅನುಭವಿ ಕೃಷಿಕರಾಗಿ ಮಾರ್ಗದರ್ಶಕರಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಖಂಡಿತವಾಗಿ ತಮ್ಮ ಮನೆಗಳಲ್ಲಿ ಭೂಮಿ ಜಾಸ್ತಿ ಇದ್ರೆ ಅದನ್ನ 2 ಪೋರ್ಷನ್ ಮಾಡ್ಕೊಳ್ಳಿ. ಒಂದು ಸಾವಯವ ಮಾಡ್ಕೊಳ್ಳಿ, ಒಂದು ಕೆಮಿಕಲ್ ಮಾಡ್ಕೊಂಡ್ರು ಅದರಲ್ಲಿ ಒಂದಿಷ್ಟು ಕಡಿಮೆ ಮಾಡ್ತಾ ಬರೋಂತ ಒಂದು ಪದ್ಧತಿ ಇಟ್ಕೊಳ್ಳಿ. ಕೆಮಿಕಲ್ ವಸ್ತುಗಳನ್ನ ಯಾರು ತಿನ್ನಕ್ ಹೋಗ್ಬೇಡಿ. ಇವತ್ತೆಲ್ಲರೂ ಕೂಡ ಹಣದಿಂದ ಎಲ್ಲ ಹೋಗ್ತಾ ಇದಾರೆ ರೈತರು. ಹಾಗಾಗಿ ಏನ್ ಸಿಕ್ತು ಅದನ್ನ ಫೀಡ್ ಮಾಡ್ತಾ ಇದ್ದೀರಿ. ಅಜ್ಞಾನದಿಂದ ಕೃಷಿ ಮಾಡೋದ್ ಬೇಡ, ಜ್ಞಾನದಿಂದ ಕೃಷಿ ಮಾಡೋಣ. ಹಾಗಾಗಿ ತಿಳಿದು ಕೆಲಸ ಮಾಡೋಣ, ಆ ನಿಟ್ಟಲ್ಲಿ ನೀವು ಸಾವಯವದಲ್ಲಿ ಬಂದಾಗ ಸಾವಯವ ಉತ್ಪನ್ನಗಳನ್ನ ತಿಂದು ಆರೋಗ್ಯನ ವೃದ್ಧಿ ಮಾಡಿಸ್ಕೊಳ್ಳಿ. ಸಾವಯವದಲ್ಲಿ ನಿಜವಾಗ್ಲೂ ಉತ್ಕೃಷ್ಟವಾದಂತಹ ಆಹಾರ ಪದಾರ್ಥನ ನಾವು ತೆಗಿಬಹುದು, ಹಾಗಾಗಿ ಏಳಿಗೆನೂ ಪಡಿಬಹುದು. ಆ ನಿಟ್ಟಲ್ಲಿ ನೀವೆಲ್ಲರಿಗೂ ಕೂಡ ನಾನು ಕೇಳ್ಕೊಳ್ಳೋದು ಇಷ್ಟೇ, ಒಂದಿಷ್ಟು ಭೂಮಿಯನ್ನ ಉಳಿಸಿ ಮಣ್ಣನ್ನು ಸಾಯಿಸ್ಬೇಡಿ. ಯಾಕೆ ಮುಂದಿನ ಪೀಳಿಗೆಗೆ ಮಣ್ಣಿಲ್ಲ ಅಂತಂದ್ರೆ ನಾವೇನು ಬೆಳಿಲಿಕ್ಕಾಗಲ್ಲ. ಮಣ್ಣೇ ಸತ್ತು ಹೋದ್ರೆ ಒಂದು ಮೊಳಕೆ ಕಾಳು ಮೊಳಕೆನೆ ಒಡಿದ ಸ್ಥಿತಿ ತಂದ್ಬಿಟ್ರೆ ನಮಗೆ ಆಹಾರ ಎಲ್ಲಿಂದ ಬರುತ್ತೆ? ಅದೊಂದು ಯೋಚನೆ ಮಾಡಿ ಮುಂದಿನ ಪೀಳಿಗೆಗೆ ನಾವೆಲ್ಲರೂ ಕೂಡ ಮಣ್ಣನ್ನ ಸಂರಕ್ಷಣೆ ಮಾಡಿ ಬುಡ್ಕೋಬೇಕಾಗಿ ಬಂದಿದೆ ಸರ್. ಜಯಕುಮಾರ್ ಅವರೇ, ನಿಮ್ಮ ಒಂದು ತೋಟವನ್ನ ನೋಡಬೇಕು ಅಂತ ಹೇಳಿದ್ರೆ, ನಿಮ್ ಜೊತೆ ಮಾತನಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಸಲಹೆ ಮತ್ತೆ ಸೂಚನೆಗಳನ್ನ ಸ್ವೀಕರಿಸಬೇಕು ಅಂತ ಹೇಳಿದ್ರೆ, ನಿಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ಸರ್, ನಾನೇನಿಲ್ಲ ಸರ್, ಹಾಸನ ತಾಲೂಕು ಕಟ್ಟವಾಗಿಲ್ಲ ಉಡುವರೆ ಗ್ರಾಮ, ಗೋರೂರಿನಿಂದ 2 ಕಿಲೋಮೀಟರ್ ನನ್ನ ಗ್ರಾಮ. ಊರೊಳಗೆ ಬಂದ್ರೆ ಮೇಷ್ಟ್ರ ಮನೆ ಅಂತ ಒಂದು ದೊಡ್ಡ ಬೋರ್ಡ್ ಹಾಕಿದ್ದೀನಿ. ನಮ್ಮ ಸುತ್ತ ಕಟ್ಟಾವಿದ ಉಳ್ಳಿಲಿ ಯಾರು ಕೇಳಿದ್ರು ಕೂಡ ಹೇಳ್ತಾರೆ ಸಾವಯವ ಕೃಷಿಕರು ಜಯಕುಮಾರ್ ಅಂದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಅವ್ರನ್ನ ಕೇಳ್ಕೊಂಡು ಬಂದ್ರೆ ನಿಮಗೆ ಸಮಗ್ರ ಮಾಹಿತಿಯನ್ನ ಕೊಡ್ತೀನಿ. ನೀವು ಯಾವ ಬೇಕಾದರೂ ಬೇಕನ್ನು ಕರೆ ಮಾಡಿ ಬೇಕಾದರೂ ನನ್ನನ್ನು ಸಂಪರ್ಕಿಸ್ಬೋದು, ಇಲ್ಲ ಮುಖಾಮುಖಿ ಬನ್ನಿ ಅಂತ ಅಂದ್ರೆ ಬೇಕಾ ನಾನು ಕೂಡ ನಿಮಗೆ ಒಂದು 5-6 ಜನ ರೈತರು ಒಂದು ಗುಂಪಾಗಿ ಸೇರಿಕೊಂಡ್ರೆ ಅಲ್ಲೂ ಕೂಡ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಬಂದು ನಿಮ್ಮ ಮಾಹಿತಿಯನ್ನು ತಲುಪಿಸೋಕೆ ವ್ಯವಸ್ಥೆ ಮಾಡಿಕೊಡ್ತೀನಿ. ನಾವು ನೀವೆಲ್ಲ ಸೇರಿ ಒಗ್ಗಟ್ಟಾಗಿ ಬೆಳೆಯೋಣ, ಈ ಭೂಮಿಯನ್ನು ಉಳಿಸೋಣ. ಸರ್, ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳಿ. ಸರ್, ನನ್ನ ದೂರವಾಣಿಯ ಸಂಖ್ಯೆ 9448772247. ಇನ್ನೊಮ್ಮೆ 9448772247. ಮತ್ತೆ ಇನ್ನೊಂದು ನಂದೊಂದು ಕರೆ ಇದೆ, 9108584396. ತಮ್ಮ ಮತ್ತೊಂದು ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. ನನ್ನ ಒಂದು ವಾಟ್ಸಾಪ್ ಸಂಖ್ಯೆ 9448772247. ಮತ್ತು ನನ್ನ ಕರೆ ಏರ್ಟೆಲ್ ಕರೆ, ಅದು ಎಲ್ಲಿ ಹೋದರೂ ತೋಡ್ತೊಳಗೆಲ್ಲ ಇದ್ರೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ಎರಡನೇ ಕರೆ ಹೇಳ್ತಾ ಇದ್ದೀನಿ, 9108584396. ಒಳ್ಳೆದು ಜಯಕುಮಾರ್ ಅವರೇ, ಇದುವರೆಗೆ ನಿಮ್ಮ ಸಾವಯವ ಕೃಷಿಯಲ್ಲಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ನೀವು ನಮ್ಮ ತೋಟಕ್ಕೆಲ್ಲ ಬಂದು ನಮ್ಮನ್ನೆಲ್ಲ ಸಂಪರ್ಕಿಸಿ ಈ ವಿಚಾರಧಾರೆಯನ್ನ ಅನೇಕ ರೈತರಿಗೆ ಬಿತ್ತರಿಸ್ತಾ ಇರೋದು, ಭಗವಂತ ನಿಮಗೆ ಹೆಚ್ಚಿನ ಒಂದು ಶಕ್ತಿ ಕೊಡಲಿ ಅಂತ ಕೇಳ್ತೀನಿ ಸರ್. ಇದುವರೆಗೆ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಉಡುವೇರೆ ಗ್ರಾಮದ ಪ್ರಗತಿಪರ ಕೃಷಿಕ ಜಯಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಗೆ ಪೂರಕವಾಗಿ ಹೈನುಗಾರಿಕೆ, ಈ ಕುರಿತಂತಹ ಮಾಹಿತಿಯನ್ನ ಗಮನಿಸೋಣ. ಭಾರತ ಕೃಷಿ ಪ್ರಧಾನ ದೇಶ. ಕೃಷಿ ಎಂದಾಕ್ಷಣ ನಮ್ಮ ಕಣ್ಮುಂದೆ ಬರೋದು ಕೃಷಿ ಭೂಮಿ ಹಾಗೂ ರೈತ. ಆದರೆ ಕೃಷಿಯಲ್ಲಿ ಗೋಮಾತೆಯ ಪಾತ್ರ ವಿಶಿಷ್ಟವಾದುದು. ಸನಾತನ ಧರ್ಮದ ಕಾಲದಿಂದಲೂ ಹೈನುಗಾರಿಕೆ ರೈತರ ಪೋಷಣೆ ಮಾಡುತ್ತಾ ಕೈ ಹಿಡಿದು ನಡೆಸುತ್ತಾ ಸಾಗಿದೆ. ಸಮಯ ಕಳೆದಂತೆ ಹೈನೋದ್ಯಮ ಹಲವಾರು ಸಮುದಾಯ, ಪ್ರದೇಶ ಮತ್ತು ದೇಶಗಳ ಆರ್ಥಿಕತೆಗೆ ಸಕ್ರಿಯವಾಗಿ ಕೊಡುಗೆ ನೀಡುತ್ತಾ ಬಂದಿದೆ. ನಮ್ಮ ರಾಷ್ಟ್ರದ ಸಮೃದ್ಧಿ ಮತ್ತು ಸಂಪತ್ತನ್ನು ನಿರ್ಧರಿಸುವಲ್ಲಿ ಹೈನುಗಾರಿಕೆ ಕೂಡ ಮಹತ್ವದ ಪಾತ್ರವನ್ನ ವಹಿಸಿದೆ. ಇಷ್ಟೇ ಅಲ್ಲದೆ ನಮ್ಮ ದೇಶದ GDPಯಲ್ಲಿ 4% ಕೊಡುಗೆಯನ್ನು ಕೂಡ ಹೈನುಗಾರಿಕೆ ನೀಡ್ತಾ ಇದೆ. ಸಂಘಟಿತ ಮತ್ತು ತಾಂತ್ರಿಕವಾಗಿ ಮುಂದುವರೆದಿರುವ ಹೈನುಗಾರಿಕೆಯು ಹೆಚ್ಚು ಲಾಭದಾಯಕ ಕಸುಬಾಗಿದೆ. ಅದೆಷ್ಟೋ ಜನರು ಲಕ್ಷಾಂತರ ಹಣವನ್ನ ಸಂಪಾದಿಸಲು ಹೈನುಗಾರಿಕೆ ದಾರಿಯಾಗಿದೆ. ನಮ್ಮ ಭಾರತ ದೇಶದಲ್ಲಿ ಹಸುವಿಗೆ ದೈವಿಕ ಶಕ್ತಿಯಿದೆ ಎಂದು ನಂಬಲಾಗಿದೆ.